ತಮಬ್ರವೀತ್ ಪ್ರಿಯಮಾಣೋ ಮಹಾತ್ಮಾ ವರಂ ತವೇಹಾದ್ಯ ದದಾಮಿ ಭೂಯಃ ವರಂ ತವೇಹಾದ್ಯ ದದಾಮಿ ಭೂಯಃ ತವೈವ ನಾಮ್ನಾ ಭವಿತಾಯಮಗ್ನಿಃ ತವೈವ ನಾಮ್ನಾ ಭವಿತಾಯಮಗ್ನಿಃ ಚಿಕೇತಸ್ತ್ರಿಭಿರೇತ್ಯ ಸಂಧಿಂ ತ್ರಿಕರ್ಮಕೃತ್ತರತಿ ಜನ್ಮ ಮೃತ್ಯು ತ್ರಿಕರ್ಮಕೃತ್ತರತಿ ಜನ್ಮ ಮೃತ್ಯು ಬ್ರಹ್ಮಯಜ್ಞಂ ದೇವಮೀಢ್ಯಂ ವಿದಿತ್ವಾ ಬ್ರಹ್ಮಯಜ್ಞಂ ದೇವಮೀಢ್ಯಂ ವಿದಿತ್ವಾ ನಿಚಾಯ್ಯೇ ಮಾ ಶಾಂತಿ ನಿಚಾಯ್ಯೇ ಮಾಗುಂ ಶಾಂತಿಮತ್ಯಂತಮೇತಿ ನಿಚಾಯ್ಯ ಮಾಗುಂ ಶಾಂತಿಮತ್ಯಂತಮೇತಿ ನಿಚಾಯ್ಯೇ ಮಾಗುಂ ಶಾಂತಿಮತ್ಯಂತಮೇತಿ ನಿಚಾಯ್ಯೇ ಮಾಗುಂ ಶಾಂತಿಮತ್ಯಂತಮೇತಿ ತಂ ನಚಿಕೇತಂ ಅಬ್ರವೀತ್ ಹೇ ಪ್ರಿಯಮಾಣಃ ನನಗೆ ಸಂತುಷ್ಟವನ್ನು ಉಂಟು ಮಾಡಿದಂತಹ ಹೇ ನಚಿಕೇತನೆ ಮಹಾತ್ಮ, ನೀನು ಬಾಲಕನಾಗಿದ್ದರೂ ಕೂಡ ಮಹಾತ್ಮ ನೆನೆಸ್ಕೊಳ್ತೀಯಪ್ಪ. ತವ ವರಂ ಇಹ ಅದ್ಯ ದದಾಮಿ ಭೂಯಃ ಭೂಯಃ ಮತ್ತೆ ತವ ನಿನಗೆ ಮತ್ತೆ ಒಂದು ವರವನ್ನು ಕೊಡುತ್ತೇನೆ. ಏನಪ್ಪ ಅದು ವರ? ತವೈವ ನಾಂನ ಭವಿತ ಅಯಂ ಅಗ್ನಿಹಿ. ಈ ಅಗ್ನಿ ಕಾರ್ಯ ಏನು ಹೇಳಿಕೊಟ್ಟಿದ್ದೀನಿ, ಇನ್ನು ಮುಂದೆ ಭೂಲೋಕದೊಳಗೆ ನಿನ್ನ ಹೆಸರಿನಲ್ಲಿ ಪ್ರಸಿದ್ಧವಾಗಲಿ. ತವೈವ ನಾಂನ ಭವಿತ ಅಯಂ ಅಗ್ನಿಹಿ. ಯಾವ ಅಗ್ನಿ ಕಾರ್ಯವನ್ನು ನಿನಗೆ ಹೇಳಿಕೊಟ್ಟಿದ್ದೀನಿ, ಈ ಅಗ್ನಿ ಕಾರ್ಯವು ಇನ್ನು ಮುಂದೆ ಮರ್ತ್ಯ ಲೋಕದಲ್ಲಿ ನಿನ್ನ ಹೆಸರಿನಲ್ಲಿ ಪ್ರಸಿದ್ಧ, ತವೈವ ನಾಂನ ನಿನ್ನ ನಾಮದಲ್ಲಿ ನಿನ್ನ ಹೆಸರಿನಲ್ಲಿ ಪ್ರಸಿದ್ಧವಾಗಲಿ. ಅಷ್ಟೇ ಅಲ್ಲ, ತಗೋ ಈ ಮಾಲೆಯನ್ನು ಕೊಡ್ತಾ ಇದ್ದೀನಿ. ಶೃಂಕಾಂ ಶೃಂಕಾಂ ಚ ಇಮಾಂ ಅನೇಕ ರೂಪಾಂ ಶೃಂಕಾಂ. ರತ್ನಮಾಲೆ, ರತ್ನಹಾರವನ್ನು, ಈ ರತ್ನಹಾರವನ್ನು ನಿನಗೆ ಕೊಡ್ತಾ ಇದ್ದೇನೆ. ಏನಿದು, ಎಂಥ ರತ್ನಹಾರ ಇದು? ಅನೇಕ ರೂಪಾಂ ಗೃಹ, ಆ ಅನೇಕ ರೂಪಾಂ ಕಾಲಕಾಲಕ್ಕೆ ಸಮಯಕ್ಕೆ ಅನುಸರಿಸಿಕೊಂಡು ಬೇರೆ ಬೇರೆ ರೂಪಗಳನ್ನು ಧಾರಣ ಮಾಡ್ತದೆ. ನಿನ್ನ ಆಸೆ, ನಿನ್ನ ಇಚ್ಛೆ, ನಿನ್ನ ಬಯಕೆಗಳಿಗೆ ತಕ್ಕಂತೆ ಅದು ರೂಪವನ್ನು ಬದಲು ಮಾಡ್ತಾ ಹೋಗ್ತದೆ. ತಗೋ ಈ ಹಾರವನ್ನು ಕೊಡ್ತಾ ಇದ್ದೀನಿ, ಗೃಹಾಣ ಅದನ್ನು ನೀನು ಸ್ವೀಕರಿಸು. ಭಾಷ್ಯ ಅನ್ಯದಪಿ ಕರ್ಮ ವಿಜ್ಞಾನ ವಿಜ್ಞಾನಂ ಅನೇಕ ಫಲಹೇತು ಹೇತುತ್ವಾತ್ ಸ್ವೀಕುರು ಇತ್ಯರ್ಥ ನೀನಿದನ್ನು ಸ್ವೀಕಾರ ಮಾಡು. ಕರ್ಮ ವಿಜ್ಞಾನ ಶಬ್ದ ತಂದ ನೋಡ್ರಿ, ಕರ್ಮ ವಿಜ್ಞಾನ ಹೌದು. ಅನ್ಯದಪಿ ಕರ್ಮ ವಿಜ್ಞಾನ, ಕರ್ಮ ಜ್ಞಾನ ಸಮುಚ್ಚಯ. ಸಮುಚ್ಚಯ ಅಂದರೆ ಉಪಾಸನಾ. ಈ ಉಪಾಸನೆಯನ್ನು ಸಹಿತ ನಾನು ಹೇಳಿಕೊಡ್ತಾ ಇದ್ದೇನೆ, ಸ್ವೀಕಾರ ಮಾಡು. ಕರ್ಮಜ್ಞಾನ ಸಮುಚ್ಚಯ ಉಪಾಸನ ಹೇಳಿಕೊಡ್ತಾ ಇದ್ದೀನಿ. ಅದು ಅನೇಕ ಫಲ ಹೇತುತ್ವ, ಅನೇಕ ಫಲಗಳನ್ನು ಕೂಡ ಅದು ಕೊಡ್ತದೆ. ಅನೇಕ ಫಲಗಳನ್ನು ನೀನು ಇಚ್ಛಿಸಿದಂಥ ಅನೇಕ ಫಲಗಳನ್ನು ಕೊಡ್ತದೆ. ಅಂತಹ ಕರ್ಮ ವಿಜ್ಞಾನವನ್ನು ನಿಮಗೆ ಆ್ಯಕ್ಚುಲಿ ಟು ಟೆಲ್ ಯು, ಇದು ಉಪಾಸನಾನೂ ಅಲ್ಲ, ದಿ ಪ್ರಾಕ್ಟಿಕಲ್ ಸೈಡ್ ಆಫ್ ವ್ಯಾವಹಾರಿಕ ಜ್ಞಾನ. ವ್ಯಾವಹಾರಿಕ ಮನುಷ್ಯನಿಗೆ ಅನೇಕ ಇಚ್ಛೆಗಳಿರ್ತವೆ, ಆಸೆಗಳಿರ್ತವೆ. ಇವನು ಇನ್ನೂ ಬಾಲಕ ಅಲ್ವಾ, ಇವನಿಗೆ ಇನ್ನೂ ಅನೇಕ ಇಚ್ಛೆಗಳು ಇರಬಹುದು ಅನ್ನೋಂಥ ಒಂದು ದೂರ ಆಲೋಚನೆ. ಯಾರ್ದು? ಯಮನು. ಮತ್ತು ಕಷ್ಟಪಟ್ಟು ಎಲ್ಲರೂ ಹೇಗೆ ಆ ಇಚ್ಛೆಗಳನ್ನು ತೀರಿಸ್ಕೊಳ್ತಾರೋ ಹಾಗೆ ಅವ್ನು ತೀರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದ್ರ ಬದಲು ನಾನು ಎಲ್ಲ ಸಾರಾಂಶವಾಗಿ ಒಂದು ರತ್ನಹಾರ ಕೊಟ್ಬಿಟ್ಟೆ ಅಂತಂದರೆ ಈ ರತ್ನಹಾರ ಏನು ಮಾಡ್ತದೆ, ಅವನು ಏನು ಇಚ್ಛಿಸ್ತಾನೋ ಅದವನು ಸಿಕ್ಕಿಬಿಡ್ತದೆ. ಹೀಗಾಗಿ ಕರ್ಮ ವಿಜ್ಞಾನ ಸಮುಚ್ಚಯ ಅರ್ಥ ಆಯ್ತೀಗ, ನಾಟ್ ಎಕ್ಸಾಕ್ಟ್ಲಿ ಉಪಾಸನಾ ಸಚ್ ಕರ್ಮ ವಿಜ್ಞಾನ ಸಮುಚ್ಚಯ. ಕರ್ಮ ವಿಜ್ಞಾನಂ ಅನೇಕ ಫಲಹೇತುತ್ವಾದ ಅನೇಕ ಫಲಗಳನ್ನು ಇದು ಕೊಡ್ತಾ ಇದ್ದರಿಂದಾಗಿ ಅನೇಕ ಫಲಗಳನ್ನು ಹೊಂದಲಿಕ್ಕೆ ಹೇತು ಕಾರಣವೂ ಇದು ಆಗಿದ್ದರಿಂದಾಗಿ ಸ್ವೀಕುರು ನೀನು ಇದನ್ನು ಸ್ವೀಕರಿಸು ಇತ್ಯರ್ಥ ಸ್ವೀಕುರು ಇತ್ಯರ್ಥ. ಇನ್ನು ಅದೇ ಕರ್ಮವನ್ನು ಸ್ತುತಿ ಈಗ ಅಗ್ನಿ ಕಾರ್ಯದೆಲ್ಲ ಅಗ್ನಿ ಕಾರ್ಯವನ್ನು ಸ್ತುತಿಸ್ತಾರೆ. ಹೇಗೆ ಸ್ತುತಿಸ್ತಾರೆ ಅಂತಂದರೆ ಹೀಗೆ, ಇನ್ಫ್ಯಾಕ್ಟ್ ಈಗ ಟಿ ವಿ ಹಾಕ್ತೀರ, ಇದು ಕರ್ಮ ವಿಜ್ಞಾನ, ಕರ್ಮ ಮತ್ತು ವಿಜ್ಞಾನ ಇವುಗಳ ಸಂಯೋಗ, ಕರ್ಮ ಮತ್ತು ವಿಜ್ಞಾನದ ಸಂಯೋಗ. ಹೆಂಗೆಂದರೆ ನಿನಗೆ ಚಿತ್ರನ ನೋಡಬೇಕು ಅನ್ನೋ ಇಚ್ಛ ಹೌದು, ಆದರೆ ನೀ ಕರ್ಮ ಏನು ಮಾಡಬೇಕಾಗಿಲ್ಲ, ಇಲ್ಲಿ ಅಲ್ಲಿ ವಿಜ್ಞಾನ ಅದನ್ನೆಲ್ಲ ಮಾಡಿಕೊಟ್ಬಿಟ್ಟಿದೆ. ಆ ವಿಜ್ಞಾನ ಸುಮ್ಮನೆ ಆಗೋದಿಲ್ಲ, ಅವರು ತಲೆ ಓಡಿಸಿರ್ತಾರೆ ಮತ್ತು ಅವರು ಅನೇಕ ರೀತಿಯಾದ ಕಂಪೋನೆಂಟ್ಸ್ಗಳನ್ನು ತಯಾರು ಮಾಡ್ತಾರೆ, ಕರ್ಮ ಮಾಡ್ತಾರೆ. ಆ ಕರ್ಮ ವಿಜ್ಞಾನಗಳ ಫಲ ಒಂದು ಟಿ ವಿ, ಆ ಟಿ ವಿ ನಿನ್ನ ಇಚ್ಛೆಗಳನ್ನು ಪೂರೈಸ್ತದೆ, ಆದ್ದರಿಂದ ಕರ್ಮ ವಿಜ್ಞಾನ ಸಮುಚ್ಚಯ. ಅದೇ ರೀತಿ ಇದು ಟೇಬಲ್ ಇದೆ, ಇದು ಕರ್ಮ ವಿಜ್ಞಾನ ಸಮುಚ್ಚಯ. ದ್ಯಾಟ್ ವಿಚ್ ಮೇಕ್ಸ್ ಯುವರ್ ಲೈಫ್ ಈಸಿ, ಒಂದೇ ಡೆಫಿನೇಷನ್ ಕೊಟ್ಬಿಡ್ತೀನಿ, ದ್ಯಾಟ್ ವಿಚ್ ಮೇಕ್ಸ್ ಯುವರ್ ಲೈಫ್ ಈಸಿ ದಟ್ ಇಸ್ ಕರ್ಮ ವಿಜ್ಞಾನ. ಈ ಮೂಲಕವಾಗಿ ಅನೇಕ ಫಲಹೇತು, ಇದೇನು ಒಂದು ಹಾರ ಇದೆ, ಈ ಕಂಠಾಭರಣ ಈ ಹಾರ ಇದೆ, ರತ್ನಹಾರ ಇದು, ಇದೆಲ್ಲ ಅಂದರೆ ಅನೇಕ ರೀತಿಯಾಗಿ ನಿಮಗೆ ಉಪಕರಣ ಲಭ್ಯ ಇರಬೇಕು ಹೌದು, ಅದು ಹಾಗಲ್ಲ, ಅದಕ್ಕೆ ಏನೂ ಬೇಕಾಗಿಲ್ಲ, ಯಾವ ವೆಲ್ ಇನ್ಬಿಲ್ಟ್ ಅದು, ನೀ ಇಚ್ಛೆ ಮಾಡ್ಕೋತ ಹೋದಂಗೆ ಹೋದಂಗೆ ಅದು ಕೊಟ್ಕೋತ ಹೋಗ್ತದೆ. ಹಾಗೆ ಕರ್ಮ ವಿಜ್ಞಾನ ಅನೇಕ ಫಲ ಹೇತು, ಈ ಹಾರ ಅನೇಕ ಫಲಗಳನ್ನು ಹೊಂದಲಿಕ್ಕೆ ಕಾರಣೀಭೂತವಾಗಿದ್ದರಿಂದಾಗಿ ತಗೋ ನೀನು ಇದನ್ನು ಸ್ವೀಕಾರ ಮಾಡು ಇತ್ಯರ್ಥ. ಪುನರಪಿ ಕರ್ಮಸ್ತುತಿಂ ಈವ ಆಹ, ಮತ್ತೊಂದು ಸಲ ಈ ಅಗ್ನಿಕರ್ಮವನ್ನು ಸ್ತುತಿ ಮಾಡುತ್ತಾನೆ ಯಮರಾಜ. ಏನಂತ, ತ್ರಿನಾಚಿಕೇತಸ್ತಿವಿರೇತ್ಯ ಸಂಧಿಂ ತ್ರಿಕರ್ಮ ಕೃತ್ತರತಿ ಜನ್ಮ ಮೃತ್ಯು ಬ್ರಹ್ಮಜ್ಞಂ ದೇವಮೀಢ್ಯಂ ವಿದಿತ್ವಾ ನಿಚಾಯೇ ಮಾ ಗುಂ ಶಾಂತಿಮತ್ಯಂತಮೇತಿ. ಮೊದಲನೇದ್ದು ತ್ರಿನಾಚಿಕೇತ ತ್ರಿಭಿ ಏತ್ಯ, ಈ ತ್ರಿನಾಚಿಕೇತ ಅನ್ನುವಂಥ ಅಗ್ನಿ ಏನಿದೆಯೋ, ಅಗ್ನಿ ವಿದ್ಯಾ ಅಗ್ನಿ ಕಾರ್ಯ ಮೂರು ಸಲ ಮಾಡಬೇಕು, ಯಾರೇ ಆಗಲಿ ಇದು ಮೂರು ಸಲ ಮಾಡಬೇಕು. ತ್ರಿನಾಚಿಕೇತ ತ್ರಿಭಿ ಏತ್ಯ, ಮೂರು ಸಲ ಈ ಅಗ್ನಿ ಕಾರ್ಯವನ್ನು ಮಾಡಬೇಕು. ಯಾರು ಈ ಪ್ರಕಾರವಾಗಿ ಮೂರು ಸಲ ಮಾಡಿದಾರೋ, ಕಾಮ ಮತ್ತೇನು ತ್ರಿಕರ್ಮಕೃತ್ ಸಂಧಿಂ, ಮೂರು ಪ್ರಕಾರದ ಕರ್ಮವನ್ನು ಮಾಡಿ ಪೂರೈಸಿರಬೇಕು. ತ್ರಿಕರ್ಮಕೃತ್ ಮೂರು ಪ್ರಕಾರದ ಕರ್ಮಗಳನ್ನು ಕೂಡಿ ಮಾಡಿದವರಾಗಿರಬೇಕು, ಸಂಧಿಂ ಕೂಡಿ ಮಾಡಿದವರಾಗಿರಬೇಕು. ಅವರು ಜನ್ಮ ಮೃತ್ಯು ತರತಿ, ಹುಟ್ಟು ಸಾವುಗಳನ್ನು ದಾಟುತ್ತಾರೆ. ಬ್ರಹ್ಮಜ್ಞಂ ದೇವಮೀಢ್ಯಂ ವಿದಿತ್ವಾ, ಅವರು ಬ್ರಹ್ಮನಿಂದ ಹುಟ್ಟಿಕೊಂಡಂತಹ ದೇವಂ ವಿದಿತ್ವಾ ಈಡ್ಯಂ ಪೂಜೆಗೆ ಅರ್ಹತೆಯನ್ನು ಹೊಂದಿದಂತಹ ದೇವತೆಗಳನ್ನು ತಿಳಿದಂಥವರಾಗಿ ಅವರು ಈಡ್ಯಂ ಏಕೆಂತಂದರೆ ಅವರು ಸ್ತುತಿಗೆ ಅರ್ಹರಾಗಿದ್ದಾರೆ. ನಿಚಾಯೇಮ ಚೆನ್ನಾಗಿ ಅನುಭವಿಸಿದಂಥವರಾಗಿ ಅತ್ಯಂತಂ ಶಾಂತಿಂ ಈತಿ ಅತ್ಯಂತಿಕವಾದ ಶಾಂತಿಯನ್ನು ಹೊಂದುತ್ತಾರೆ. ಈ ಮೂರು ಯಾವುವು ಇನ್ ಜನರಲ್ ಹೇಳಬೇಕು ಅಂತಂದರೆ ಮಾತಾ ಮಾತೃ ಪಿತೃ ಮತ್ತು ಆಚಾರ್ಯ. ಮಾತೃ ಪಿತೃ ಆಚಾರ್ಯ ಇವರ ಜೊತೆ ಕೂಡಿಕೊಂಡು ಸಂಧಿಂ ಮಾಡಬೇಕಾದ ಕರ್ಮಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು. ತಾಯಿಗಾಗಿ ನಾನು ಮಾಡಬೇಕಾದದ್ದೇನು, ತಂದೆಗಾಗಿ ನಾನು ಮಾಡಬೇಕಾದದ್ದೇನು, ಆಚಾರ್ಯರಿಗಾಗಿ ನಾನು ಮಾಡಬೇಕಾದದ್ದೇನು, ಅವುಗಳನ್ನು ಚೆಂದಾಗಿ ಒಪ್ಪು ಓರಣವಾಗಿ ಕಿಂಚಿತ್ತು ತಪ್ಪದಂತೆ ಧರ್ಮದ ಎಲ್ಲೆಯನ್ನು ಮೀರದಂತೆ ಕರ್ತವ್ಯ ಭಾವದಿಂದ ಕೂಡಿದವರಾಗಿ ಮೂರು ಮೂರು ಮೂರು ಸಲ ನಾಚಿಕೇತ ಅಗ್ನಿಯನ್ನು ಮಾಡಿದವರಿದ್ದಾರೋ ಅವರು ಜನ್ಮ ಮೃತ್ಯುಗಳನ್ನು ದಾಟುತ್ತಾರೆ. ಬ್ರಾಕೆಟ್ನೊಳಗೆ ಕಲ್ಪಾಂತಕ. ಅದು ಹೇಗೆ ಜನ್ಮ ಮೃತ್ಯುನ ದಾಡ್ತಾರೆ, ಅದಕ್ಕೆ ಏನಾದರೂ ಒಂದು ಸ್ಟೆಪ್ ಇದೆಯಾ? ಇದೆ. ಏನು ಅಂತಂದರೆ ಬ್ರಹ್ಮಜಜ್ಞಂ ದೇವಂ ವಿಧಿತ್ವ, ದೇವಂ ವಿಧಿತ್ವ ದೇವತೆಗಳನ್ನು ತಿಳಿದವರಾಗುತ್ತಾರೆ. ಯಾವ ದೇವತೆಗಳು? ಬ್ರಹ್ಮಜಜ್ಞಂ ದೇವಂ ವಿಧಿತ್ವ ಹಿರಣ್ಯ ಗರ್ಭನಿಂದ ಹುಟ್ಟಿಕೊಂಡಂತಹ ದೇವತೆಗಳನ್ನು ತಿಳಿದವರಾಗಿದ್ದಾರೆ. ಹಿರಣ್ಯಗರ್ಭ ಯಾರು? ಫಾದರ್ ಆಫ್ ಆಲ್ ಫಾದರ್ಸ್. ಕ್ರಿಶ್ಚಿಯನ್ ಫಾದರ್ಸ್ ಅಲ್ಲ, ಮತ್ತೆ ಕ್ರಿಶ್ಚಿಯನ್ ಫಾದರ್ ಆಫ್ ಆಲ್ ಫಾದರ್ಸ್ ಅಂತಂದರೆ ಸಿಟ್ಟಿಗೆದ್ದು ನೋಡ್ತಾನೆ ಮಂಜು, ಅದಕ್ಕೆ ವಿಶ್ಲೇಷಣೆ. ಎಲ್ಲ ತಂದೆಗಳ ತಂದೆ, ಎಲ್ಲ ತಂದೆಗಳ. ಈಗ ನನ್ನ ತಂದೆ, ಅವ್ರ ತಂದೆ ಯಾರು, ಅವ್ರ ತಂದೆ ಯಾರು, ಅವ್ರ ತಂದೆ ಯಾರು, ಅವ್ರ ತಂದೆ ಯಾರು? ಪ್ರಥಮ ತಂದೆ ಯಾರು? ಬ್ರಹ್ಮಜಂ. ಬ್ರಹ್ಮ ಹೌದಾ? ಬ್ರಹ್ಮಜಜ್ಞಂ. ಆ ಬ್ರಹ್ಮಜಜ್ಞನಾದಂತಹ ಫಸ್ಟ್ ಫಾದರನಿದ್ದಾನೆ, ಅವನಿಂದ ಹುಟ್ಟಿದವರು ದೇವಂ, ಅವನಿಂದ ಹುಟ್ಟಿದವರು ದೇವತೆಗಳು. ಈ ದೇವತೆಗಳನ್ನು ಇವನು ಯಾರು? ಈ ಅಗ್ನಿ ಕಾರ್ಯವನ್ನು ಮಾಡಿದವನು. ಈ ದೇವತೆಗಳನ್ನು ತಿಳಿದವರಾಗಿರುತ್ತಾನೆ. ನಂಬರ್ ಒನ್ ಆಯ್ತಾ? ಕ್ಲಿಯರ್ ಆಯ್ತಾ? ಎಷ್ಟು ಮಟ್ಟ ತಿಳಿದಾನೆ ಅಂತಂದರೆ ಆ ದೇವತೆಗಳನ್ನು ಯಾವ ಮಟ್ಟದಲ್ಲಿ ಗೌರವಿಸಬೇಕು ಅನ್ನುವಷ್ಟು ಮಟ್ಟಿಗೆ ಅವನು ತಿಳಿದವನಾಗಿತ್ತ. ಏ ಒಂದು ನಮಸ್ಕಾರ ಮಾಡಿ ಹೋಗೋಣಪ್ಪ, ಒಂದು ರೂಪ ಇದೆ. ಏ ಹಂಗಲ್ಲ, ಅವರ ಕೆಪಾಸಿಟಿಗಳೇನು, ಅವರ ಗೌರವಯುಕ್ತವಾದಂತಹ ಗುಣಗಳೇನು, ಅವೆಲ್ಲವನ್ನು ತಿಳ್ಕೊತಾನೆ. ಆಮೇಲೆ ಆ ಪ್ರಕಾರ ಈಡ್ಯಂ ಆರಾಧಿಸ್ತಾನೆ, ಪೂಜಿಸ್ತಾನೆ, ಅವರನ್ನು ಸ್ತುತಿಸ್ತಾನೆ. ಯಾವುದೇ ಪೂಜೆ ಇರಲಿ, ಯಾವುದೇ ಆರಾಧನೆ ಇರಲಿ, ಏನದು ಪೂಜೆ? ಪೂಜೆ ಏನು? ಪೂಜೆ ಪೂಜೆ ಅಂದರೆ ಏನು ಪೂಜೆ? ಅದು ಅದು ಕರ್ಮದ ಮೂಲಕವಾಗಿ ಭಗವಂತನನ್ನು ಸ್ತುತಿ. ಭಜನೆ ಏನದು? ಅವನನ್ನು ಸಂಗೀತದ ಮೂಲಕವಾಗಿ, ಗೀತೆಯ ಮೂಲಕವಾಗಿ ಅವನನ್ನು ಸ್ತುತಿಸು. ಇಷ್ಟೇ ಇರೋದದು. ಭಗವಂತನು ಸ್ತುತಿಪ್ರಿಯ, ಲೈಕ್ ಎನಿ ಮದರ್, ನಾಟ್ ಫಾದರ್, ಎನಿ ಮದರ್. ಮದರ್ ಈಸ್ ಓಕೆ ಮದರ್, ಆಸ್ ಲಾಂಗ್ ಆಸ್ ಯು ಕೀಪ್ ಪ್ರೇಸಿಂಗ್ ಮದರ್. ಗೊತ್ತಾಗಲ್ಲ, ಬಟ್ ತಾಯಿಗೆ ಹೊಗಳಬೇಕು. ಬೆಸ್ಟ್ ಮದರ್. ಆ ತಾಯಿ ಖುಷಿಯಾಗಿ, ಅಯ್ಯೋ ಪುಟ್ಟ ಅಷ್ಟು ಯಾಕೆ ಹೇಳ್ತೀವೋ, ತಗೊ ಹಾಲು ಕೊಡ್ತೀವಿ, ತಗೊಳ್ಳು ಬಿಸ್ಕೆಟ್ ತಗೊಳ್ಳು, ಎಷ್ಟು ಹೇಳ್ಕೊತೀವೋ ತಗೊಳ್ಳು. ಅದು ಅಷ್ಟು ಬಿಸ್ಕೆಟು ಚಾಕ್ಲೇಟ್ ಪಡ್ಕೊಳಿಕ್ಕೆ ಅವಾಗ ಎಷ್ಟು ಹೇಳೋದು ಹೇಳ್ತು, ಅಮ್ಮ ನೋಡು ನೀನು ಇಷ್ಟು ಚಂದ ಕಾಣಿಸ್ತೀಯ, ನಿಜವಾಗೂ ಭಾರಿ ಚಂದ ಕಾಣಿಸ್ತೀಯ, ಎಲ್ಲ ಸಿನಿಮಾ ಆ್ಯಕ್ಟ್ರೆಸ್ ಎಲ್ಲ ಝೀರೋ, ನೀನೇ ಭಾರಿ ಚಂದ. ಆವಾಗ ತಾಯಿ ಗೊತ್ತಾಗ್ಬಿಡ್ತು ನಾನು ಹೆಂಗಿದ್ದೇನೋ ಇದ್ದೀನಿ, ನಾ ಹೆಂಗೆಂಗೋ ಇದ್ದೇನೆ ಇಷ್ಟು ಹೇಳ್ತಾನಂತಂದ್ಮೇಲೆ ಇವನಿಗೇನೋ ಆಗಬೇಕಾಗಿದೆ. ಏನು ಟೈಮಿಂಗ್ ಇದು, ಓಹೋ ಚಾಕ್ಲೇಟ್ ಕೊಡೋ ಟೈಮಿಂಗು, ಚಾಕ್ಲೇಟ್ ಕೊಡ್ತಾರೆ, ಬಿಸ್ಕೆಟ್ ಕೊಡ್ತಾರೆ, ಸಿಂಪಲ್. ಭಗವಾನ್ ಅಪಿ ಸ್ತುತಿ ಪ್ರಿಯ, ಭಗವಾನ್ ಕೂಡ ಅಷ್ಟೇ ಸ್ತುತಿ ಪ್ರಿಯ. ಸೊ ಒಂದ್ಸಲ ಈ ಭಗವಂತನ ಗುಣಗಳೇನು, ಇನ್ನು ರೂಪ ಏನು ಎಲ್ಲವನ್ನು ತಿಳಿದ ನಂತರ ಈ ಡ್ಯಂ ಅವನು ಆರಾಧಿಸ್ತಾನೆ, ಸ್ತುತಿ ಮಾಡ್ತಾನೆ. ಈಗ ನಾವು ಲಕ್ಷಾರ್ಚನಾ ಅಂತೀವಿ. ಏನು ಲಕ್ಷಾರ್ಚನಾ ಅಂದ್ರೇನು, ಭಗವಂತನ ನಾಮವನ್ನು ಮತ್ತೆ ಮತ್ತೆ ಮತ್ತೆ ಮತ್ತೆ ಏನು ಮಾಡೋದಲ್ಲಿ ಅರ್ಚಿಸೋದು, ಅವನ ಹೆಸರು ಹೇಳ್ಕೊಂಡು ಅರ್ಚಿಸೋದು. ಆರಾಧನೆ ಆಯ್ತೋ ಇಲ್ಲ, ಅದೇ ಪೂಜಾನೂ ಆಯ್ತೋ ಇಲ್ಲ, ಹಾಗೆ ಈಡ್ಯಂ ನಿಚ ಏಮಾಗು ಚೆನ್ನಾಗಿ ಅರ್ಥ ಮಾಡಿಕೊಂಡಿರ್ತಾನೆ ಅವನು. ಅತ್ಯಂತಂ ಶಾಂತಿಂ ಏತಿ, ಅತ್ಯಂತಿಕವಾದ ಶಾಂತಿಯನ್ನು ಹೊಂದುತ್ತಾನೆ. ಭಾಷ್ಯ ತ್ರಿನಾಚಿಕೇತ ತ್ರೀಹಿ ಕೃತ್ವಾ ಅಗ್ನಿ ಅಗ್ನಿ ಅಗ್ನಿಶ್ಚಿತಃ ಯೇನ ಸಹ ತ್ರಿನಾಚಿಕೇತಃ ತದ್ವಿಜ್ಞಾನಃ ತದ್ ಅಧ್ಯಯನ ತದ್ ಅಧ್ಯಯನಃ ತದ್ ಅನುಷ್ಠಾನವಾನ್ ವಾ. ಅವನು ಈ ಅಗ್ನಿ ಕಾರ್ಯವನ್ನು ಮಾಡಿದ ಮೂರು ಸಲ ಮಾಡಿದವನಾಗಿರಬಹುದು, ಅಥವಾ ಅಗ್ನಿ ಆಹ್ವಾನವನ್ನು ಮಾಡಿದವನಾಗಿರಬಹುದು, ಅಥವಾ ಮೂರು ಸಲ ಅಗ್ನಿಯನ್ನು ಆಹ್ವಾನ ಮಾಡಿದವನಾಗಿರಬಹುದು, ಅಥವಾ ಈ ಅಗ್ನಿ ವಿಜ್ಞಾನವನ್ನು ತಿಳಿದವನಾಗಿರಬಹುದು, ಅಥವಾ ಅಧ್ಯಯನವನ್ನು ಮಾಡಿದವನಾಗಿರಬಹುದು, ಅಥವಾ ಅನುಷ್ಠಾನವನ್ನು ಮಾಡಿದವನಾಗಿರ್ಬೋದು. ನೀ ಪ್ರಾಕ್ಟಿಕಲಿ ಮೂರು ಸಲ ನಾಚಿಕೇತಾಗ್ನಿಯನ್ನು ಮಾಡಿರಬಹುದು, ನಾಚಿಕೇತಾಗ್ನಿಯನ್ನು ಆಹ್ವಾನ ಮಾಡಿರಬಹುದು, ಅಧ್ಯಯನ ಮಾಡಿರಬಹುದು, ಅನುಷ್ಠಾನ ಮಾಡಿರಬಹುದು. ಹಾಂ, ಹೀಗೆ ಇದ್ದದ್ದಾದರೆ ಏನಾಗ್ತದೆ, ಅವನು ಈ ಫಲವನ್ನು ಹೊಂದುತ್ತಾನೆ. ಏನು ಫಲ? ಜನ್ಮ ಮೃತ್ಯುವನ್ನು ದಾಟುತ್ತಾನೆ. ಹೌದಾ? ಈಗ ಅಗ್ನಿ ಕಾರ್ಯ ಆಗಬೇಕು ಅಂತಂದರೆ ಅಗ್ನಿಶ್ಚಿತ ಅಗ್ನಿಯನ್ನು ಆಹ್ವಾನ ಮಾಡಬೇಕಲ್ವ. ನಾ ಅಗ್ನಿ ಕಾರ್ಯ ಮಾಡ್ತೇನೆ, ಅಗ್ನಿಯನ್ನು ಆಹ್ವಾನ ಮಾಡುವುದಿಲ್ಲ ಅಂತ ಆಗೋದಿಲ್ಲ. ಹಾಗಾದರೆ ಅಗ್ನಿಯನ್ನು ಅಗ್ನಿ ಕಾರ್ಯವನ್ನು ಮಾಡುವ ಸಂಕಲ್ಪವನ್ನು ಮಾಡ್ತಾನೆ, ಅಷ್ಟೇ ಅಲ್ಲ ಅಗ್ನಿಯನ್ನು ಆಹ್ವಾನವನ್ನು ಮಾಡ್ತಾನೆ. ಓಹೋ, ಆ ಆಹ್ವಾನವನ್ನು ಮಾಡಿದ ಮೇಲೆ ಅವನು ತಿಳುವಳಿಕೆ ಇಟ್ಕೊಂಡು ಆಹ್ವಾನ ಮಾಡ್ತಾನೆ. ತಿಳುವಳಿಕೆ ಇಲ್ಲದೆ ಹೇಗೆ ಆಹ್ವಾನ ಮಾಡ್ತಾನೆ ಅವನು? ಆದ್ದರಿಂದ ಅವನಿಗೆ ತ್ರಿನಾಚಿಕೇತ ಅಗ್ನಿಯ ಬಗ್ಗೆ ತಿಳುವಳಿಕೆನೂ ಇರಬೇಕು, ನಾಚಿಕೇತ ಅಗ್ನಿಯ ಬಗ್ಗೆ ತಿಳುವಳಿಕೆನೂ ಇರಬೇಕು. ಮತ್ತೇನಿರಬೇಕು? ತಿಳುವಳಿಕೆ ಇರಬೇಕು, ಮತ್ತೇನಿರಬೇಕು? ಬರೇ ತಿಳುವಳಿಕೆ ಆದರೂ ನಡೆಯೋದಿಲ್ಲ, ಅಧ್ಯಯನವನ್ನು ಮಾಡಿರಬೇಕು. ಬರೀ ಅಧ್ಯಯನ ಮಾಡಿದ್ರೆ ನಡೆಯೋದಿಲ್ಲ, ತನ್ನ ತಿಳುವಳಿಕೆಗೆ ತಕ್ಕಂತೆ, ತನ್ನ ಅಧ್ಯಯನ ತಕ್ಕಂತೆ ಆ ಅಗ್ನಿ ಕಾರ್ಯವನ್ನು ಅನುಷ್ಠಾನ ಮಾಡಬೇಕು. ಅದು ಕೂಡ ಅಷ್ಟೇ ಇಂಪಾರ್ಟೆಂಟ್, ಅನುಷ್ಠಾನ ಮಾಡಬೇಕು. ಸರಿ, ಅನುಷ್ಠಾನವನ್ನು ಮಾಡಿದಂಥವನು ಯಾರಿದ್ದಾನೋ ಅವನಿಗೆ ಈ ಫಲವೂ ಇದೆ. ಯಾವ ಫಲ? ಜನ್ಮ ಮೃತ್ಯುಗಳು ಅವನಿಗಿರುವುದಿಲ್ಲ. ತ್ರಿಭಿಹಿ ಏನವು? ಮೂರಿರಬೇಕು ಅಂತ ಹೇಳ್ತಾನೆ. ತ್ರಿಕರ್ಮಕೃತ ಮಂತ್ರದೊಳಗೆ ಶಬ್ದ ನೋಡ್ರಿ, ತ್ರಿಕರ್ಮಕೃತ ಮೂರು ಥರದ ಕರ್ಮಗಳನ್ನು ಮಾಡಿ ಮುಗಿಸಿದವನು. ಆ ಮೂರು ಥರದ ಕರ್ಮಗಳು ಯಾವುವು ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಈಗ ತ್ರಿಭಿ ಮಾತೃ ಪಿತ್ರಾಚ ಇಲ್ಲ ಮಾತೃ ಪಿತೃ ಆಚಾರ್ಯೈಹಿ ಏತ್ಯ ಪ್ರಾಪ್ಯ ಸಂಧಿಂ ಸಂಧಾನಂ ಸಂಬಂಧಂ ಮಾತ್ರಾದಿ ಅನುಶಾಸನಂ ಯಥಾವತ್ ಪ್ರಾಪ್ಯೇತ್ಯೇತತ್. ತ್ರಿಭಿಹಿ ಮೂರರ ಸಂಘವು ಇರಬೇಕು. ಮೂರರ ಸಂಘ ಏನು? ಮೂರರ ಸಂಘ ಮಾತಾ ಪಿತಾ ಆಚಾರ್ಯ. ಮಾತಾ ಪಿತಾ ಆಚಾರ್ಯ ಸಂಧಿ ಅಂದ್ರೆ ಏನು? ಸಂಧಾನಂ ಪ್ರಾಪ್ಯ ಅವರಿಂದ ಒಪ್ಪಿಗೆ ಪಡೆದಂಥವನಾಗಿರಬೇಕು. ಅಗ್ನಿ ಕಾರ್ಯವನ್ನು ಮಾಡಲಿಕ್ಕೆ ತಂದೆ ತಾಯಿ ಮತ್ತು ಆಚಾರ್ಯರ ಒಪ್ಪಿಗೆಯನ್ನು ಪಡೆಯಬೇಕು. ಅದು ಸಂಧಿ. ಅರ್ಥ ಏನು? ಸಮಾಧಾನಕರವಾದ ಸಂಬಂಧ ನಿನಗಿರಬೇಕು. ಇರಿಟೇಟಿವ್ ರಿಲೇಶನ್ಶಿಪ್ ಅಲ್ಲ, ಕಿರಿಕಿರಿ ರಿಲೇಶನ್ಶಿಪ್ ಅಲ್ಲ. ಸಂಬಂಧ ಹೇಗಿರ್ಬೇಕು? ಯಾವಾಗಲೂ ಸಮಾಧಾನಕರವಾದ ಸಂಬಂಧ. ಸನ್ಯಾಸ ತಗೋಬೇಕಾದ್ರೆ ಪೂಜ್ಯ ಸ್ವಾಮೀಜಿ ಅನೇಕಾನೇಕ ಪ್ರಶ್ನೆ ಕೇಳ್ತಾರೆ ಕೆಲವರಿಗೆ, ನನಗಂತೂ ಏನೂ ಕೇಳಿಲ್ಲ. ಕೆಲವರಿಗೆ ಅನೇಕ ಪ್ರಶ್ನೆಗಳನ್ನು ಕೇಳ್ತಾರೆ. ಅದರೊಳಗೆ ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಏನಂತಂದರೆ ಅದನ್ನು ಬಿಡದೇ ಇಲ್ಲವರು. ನಿಮ್ಮ ಅಮ್ಮ ಇದ್ದಾಳಾ ಅಂತ ಕೇಳ್ತಾರೆ. ಇದ್ದಾಳೆ ಅಂತ ಅಂದಿದ್ದಾದರೆ ಸಿಕ್ಕಾಕೊಂಡ್ಬಿಟ್ಟಿನಿ, ಹೋಗಿ ಪರ್ಮಿಷನ್ ತೊಗೊಬೋದು, ಹೋಗಿ ಪರ್ಮಿಷನ್ ತೊಗೊಬೋದು. ಪರ್ಮಿಷನ್ ಕೊಟ್ಟರೆ ನಾ ತೊಗೊಳ್ತೀನಿ. ಯಾಕೆ ಸಂಧಿ? ಈಗ ಒಂದು ಸಲ ನಿನಗೆ ನಾನು ಸ್ಟೂಡೆಂಟ್ ಅಂತ ಶಿಷ್ಯ ಅಂತ ತೊಗೊಂಡ ಮೇಲೆ ಎರಡೆರಡು ದಿವಸಕ್ಕೆ ಎರಡೆರಡು ತಾಸಿಗೆ ಕಿರಿ ಕಿರಿ ಕಿರಿ ಕಿರಿ ಕಿರಿ ಶುರು ಮಾಡಿದರೆ ಆವಾಗ ನೀ ಏನು ಕಲಿತೀ, ನಾ ಏನು ಕಲಿಸ್ತೀನಿ ನನಗೆ? ಆಮೇಲೆ ಒಂದು ಇನ್ನೊಂದು ಕೇಳ್ರಿ, ಒಬ್ಬ ತಾಯಿಗೆ ಒಬ್ಬ ತಾಯಿಗೆ ಡಿಫ್ರೆನ್ಸ್ ಇರ್ತದೆ. ಜನ್ರಲಿ ನನ್ನ ಅನುಭವಕ್ಕೆ ಬಂದ ಪ್ರಕಾರ ತಂದೆಗಿಂತ ತಾಯಿ ಕಿರಿಕಿರಿ ಜಾಸ್ತಿ. ಅವ ಸವಿತಾ ಒಪ್ಕೋತಾಳೆ. ಸೊ ಅಗ್ನಿ ಸಮಾಧಾನಕರವಾದ ಒಪ್ಪಿಗೆ ಇರಬೇಕು. ಯಾವ ಅಗ್ನಿ ಕಾರ್ಯವೇ ಇರಲಿ ಅಥವಾ ಸನ್ಯಾಸವೇ ಇರಲಿ, ಎರಡರಲ್ಲಿ ಕೂಡ ಸಂಧಾನ ಇರಬೇಕು, ಸಮಜಾಯಿಸ್ಕೊಂಡಿರ್ಬೇಕು. ಅವ್ರ ಸಂಜೋತ ಸರಿ ಇರಬೇಕು, ನಿಮ್ಮ ಸಂಜೋತ ಸರಿ ಇರಬೇಕು. ಅವಾಗ ಆಚಾರ್ಯರಿಗೆ ಮಾರ್ಗದರ್ಶನ ಮಾಡಲಿಕ್ಕೆ ಸುಲಭ ಆಗ್ತದೆ. ಮಿನಿಟ್ ಮಿನಿಟಿಗೂ ಗಂಟೆ ಗಂಟೆಗೂ ಕಿರಿ ಕಿರಿ ಕಿರಿ ಕಿರಿ ಮಾಡ್ತಾ ಇದ್ದಂದ್ರೆ ಅಪ್ಪ ನೀವು ಹೋಗಿ ಮನೆಯಾಗಿರಪ್ಪ ಅಂತ ಹೇಳ್ಬೋದು. ಇನ್ನೇನು ಹೇಳಲಿಕ್ಕಾಗ್ತದೆ? ಇಲ್ಲವೋ ಅದೆಲ್ಲ ಕಿರಿಕಿರಿಯನ್ನು ಮೀರಿ ನಿಲ್ಲುವಂಥ ಪುರುಷಾರ್ಥ ನಿನಗಿರ್ಬೇಕು, ಕಾನ್ಫಿಡೆನ್ಸ್ ನಿನಗಿರ್ಬೇಕು. ಹಾ, ಅದನ್ನು ನೋಡ್ತಾರೆ ಗುರುಗಳು. ಹಂಗಿದ್ದಾನೋ ಪರವಾಗಿಲ್ಲ, ಏನು ಬಂದರೂ ಮೆಟ್ಟಿ ಆಗ್ತಾನೋ ಪರವಾಗಿಲ್ಲ, ಬಾ ಅಂತ ಹೇಳೋನು ಕೋರ್ಸಿ. ಯಾಕೆ? ಆ ಕಿರಿಕಿರಿ ಇಲ್ಲಿ ತನಕ ಬರೋಂಗಿಲ್ಲ, ಅಲ್ಲಿಂದ ಹೊರಗಿನವರೆಗೆ ಹೋಗ್ಬಿಡ್ತಾರೆ. ಯಾಕಂದ್ರೆ ಮೆಟ್ಟಿ ನಿಲ್ತಾನ, ಅವನು ಶಕ್ತಿ ಇದೆ, ಎದುರಿಸ್ತಾನ. ಅದಕ್ಕೆ ಆ ಶಬ್ದ ಹಾಕಾರೆ ಏನಂತಾರೆ? ಸಂಧಿಂ. ಏನು ಸಂಧಿಂ ಅಂತಂದರೆ ಸಂಬಂಧಂ. ಅದನ್ನು ವಿವರಿಸ್ತಾರೆ. ಮಾತ್ರಾದಿ ಅನುಶಾಸನಂ, ತಾಯಿಯ ಜೊತೆಗೆ ನಮ್ಮ ಕರ್ಮ ಹೇಗಿರಬೇಕು, ತಂದೆಯ ಜೊತೆಗೆ ನಮ್ಮ ಸಂಬಂಧ ಹೇಗಿರಬೇಕು, ಆಚಾರದ ಜೊತೆಗೆ ನಮ್ಮ ಸಂಬಂಧ ಹೇಗಿರಬೇಕು, ಇದಕ್ಕೆ ಅನುಶಾಸನ ಅಂತ ಕರೀತಾರೆ. ಯಥಾವತ್ ಪ್ರಾಪ್ಯ, ಹೇಗಿರಬೇಕೋ ಹಾಗೆ ಇದ್ದದ್ದಾದರೆ. ಏತತ್ ತದ್ಧಿ ಪ್ರಾಮಾಣ್ಯ ಕಾರಣ. ಶ್ರುತ್ಯಂತರಾತ್ ಬೇರೆ ಇನ್ನೊಂದು ಬೇರೆ ಶ್ರುತಿಯನ್ನು ಹೇಳಿದ್ದಾರೆ, ಇವು ಪ್ರಮಾಣಗಳು ಎನಿಸಿಕೊಂಡಿವೆ. ತದ್ಧಿ ಪ್ರಾಮಾಣ್ಯ ಕಾರಣ, ಅದನ್ನೇ ಪ್ರಮಾಣ ಎಂದು ಕೂಡ ಬೇರೆ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಹೇಗಿದೆ ಅದು ಶಾಸ್ತ್ರದಲ್ಲಿ ಹೇಳಿಕೆ? ಮಾತೃಮಾನ್ ಪಿತೃಮಾನ್ ಆಚಾರ್ಯವಾನ್ ಬ್ರೂಯಾತ್. ಬೇರೆ ಬೃಹದಾರಣ್ಯಕ್ಕೆ ಬೇರೆ ಉಪನಿಷತ್ತು, ಯಾವ ಉಪನಿಷತ್ತು ಅಂತ ಕೇಳಿದ್ರೆ ನೆನಪಿಲ್ಲ ಅಂದ್ರೆ ಬೃಹದಾರಣ್ಯಕ್ಕೆ ಅಂತ ಹೇಳಿದ್ರು. ಆದರೆ ಇಲ್ಲಿ ಆಚಾರ ಹಂಗೆ ಮಾಡೋದಿಲ್ಲ, ಅವ್ರು ನೆನಪದ ಬೃಹದಾರಣ್ಯಕ್ಕೆ ಇತ್ಯಾದಿ. ಏನು ಹೇಳ್ತಾರೆ? ಮಾತೃಮಾನ್ ಪಿತೃಮಾನ್ ಆಚಾರ್ಯವಾನ್. ಅದು ಮಾನ್ ವಾನ್ ಏನು ಶಬ್ದ ತೋರಿಸ್ತವೆ? ಹೊಂದಿದವನಾಗಿ, ಗೌರವಾನ್ವಿತವಾಗಿ ಹೊಂದಿದವನಾಗಿ ಆಚಾರ್ಯವಾನ್. ಆಚಾರ್ಯವಾನ್ ಪುರುಷ ವೇದ. ಯಾರು ಆಚಾರ ಸರಿಯಾದ ಆಚಾರ್ಯನನ್ನು ಹೊಂದಿದವರಿದ್ದಾರೋ ಅವರು ವೇದ. ಕಿಂ ವೇದ? ಬ್ರಹ್ಮ ವೇದ. ಆಚಾರ್ಯವಾನ್ ಪುರುಷ ವೇದ. ಹಾಗೆ ಮಾತೃಮಾನ್ ಪಿತೃಮಾನ್ ಆಚಾರ್ಯವಾನ್, ಈ ಮೂವರಲ್ಲಿ ಅವನು ಸಂಧಿ ಸಂಬಂಧವನ್ನು ಹೊಂದಿದವನಾಗಿರಬೇಕು. ಸಂಬಂಧ ಬಿಟ್ಟವನಲ್ಲ, ಸಂಬಂಧವನ್ನು ಹೊಂದಿದವನಾಗಿರಬೇಕು. ಅರ್ಥಾತ್ ಅವರನ್ನು ಸಂಧಾನಪೂರ್ವಕವಾಗಿ ಸಮಾಧಾನ ಮಾಡುವಂಥ ಕೆಪಾಸಿಟಿ ಇವರಿರಬೇಕು. ಅವರು ಸಮಾಧಾನಗೊಂಡಿರಬೇಕು. ಇವನು ಅಗ್ನಿ ಕಾರ್ಯವನ್ನು ಮಾಡಲಿಕ್ಕೆ ಒಪ್ಪಿಕೊಂಡಿರಬೇಕು ಅವರು. ಇವೆಲ್ಲವನ್ನು ಒಪ್ಪಿಗೆ ಇದ್ದದ್ದಾದರೆ ಅಂಥವರಿಗೆ ಇದು ಪ್ರಾಪ್ತವಾಗ್ತದೆ. ಏನು ಪ್ರಾಪ್ತವಾಗ್ತದೆ ಅಂಥವ್ರಿಗೇನು ಪ್ರಾಪ್ತವಾಗ್ತದೆ ಮುಂದೆ ಹೇಳ್ತಾರೆ ಅದನ್ನು. ವೇದ ಅದು ಮಾತಾ ಪಿತಾ ಆಚಾರ್ಯ ಮೂರಾಯ್ತಲ್ಲ, ಮತ್ತು ಬೇರೆ ಇನ್ನೂ ಮೂರು ಅವ ಅದನ್ನು ಹೇಳ್ತಾರೆ. ವೇದ ಸ್ಮೃತಿ ಶಿಷ್ಟೈ ಪ್ರತ್ಯಕ್ಷ ಅನುಮಾನ ಆಗಮೈ ವಾ ವಿಶುದ್ಧಿ ಪ್ರತ್ಯಕ್ಷ. ಇನ್ನೊಂದು ಎರಡು ಹೇಳ್ತಾರೆ ನೋಡು. ವೇದ ಅಂದರೆ ವೇದಗಳು, ಸ್ಮೃತಿ ಪುರಾಣಗಳು, ಶಿಷ್ಟೈಹಿ ಪೂಜ್ಯರು. ವೇದಗಳು ಸ್ಮೃತಿಗಳು ಮತ್ತು ಪೂಜ್ಯರು, ಇವರ ಮಾರ್ಗದರ್ಶನದಲ್ಲಿ ಇವರ ಸಂಬಂಧದಲ್ಲಿ ತ್ರಿನಾಚಿಕೇತವನ್ನು ಮಾಡಬೇಕು. ಯಾರೂ ತ್ಯಾಜ್ಯರಲ್ಲ, ಅಂದರೂ ಮಹಾನುಭಾವರು, ಅಂದರಿಕೆ ವಂದನ. ಆ ಆ್ಯಟಿಟ್ಯೂಡ್ ಇರಬೇಕು, ಆ ಭಾವನೆ ಇರಬೇಕು. ಆಫ್ಟರ್ ಆಲ್ ನಾನು ಈ ನಾಚಿಕೇತಾಗ್ನಿಯನ್ನು ಮಾಡ್ತಾ ಇದ್ದೀನಿ, ಮೂರು ಸಲ ನಾನು ಮಾಡಬೇಕಾಗಿದೆ. ನಾನು ಇವರೆಲ್ಲ ಏನಿದ್ದಾರೆ, ಮಾತಾ ಪಿತಾ ಆಚಾರ್ಯ, ವೇದಗಳು ಸ್ಮೃತಿಗಳು ಪುರಾಣಗಳು ಶಾಸ್ತ್ರಗಳು ಮತ್ತು ಪೂಜ್ಯರು ಶಿಷ್ಟರು. ಮುಂದೆ ಹೇಳ್ತಾರೆ ಅನುಮಾನ ಪ್ರತ್ಯಕ್ಷ ಅನುಮಾನ ಆಗಮೈಹಿ. ಪ್ರತ್ಯಕ್ಷ ಪ್ರಮಾಣ, ಪ್ರತ್ಯಕ್ಷ ಪ್ರಮಾಣ, ಕಣ್ಣು ಕಿವಿ ಮೂಗು ನಾಲಿಗೆ ಇಂದ್ರಿಯಗಳೇನಿವೆಯೋ ಇವುಗಳಿಗೆ ಗೌರವ ಕೊಡಬೇಕು, ಗೊತ್ತಾಯ್ತಾ? ಅನುಮಾನ ಪ್ರಮಾಣ. ಏನು ಅನುಮಾನ ಪ್ರಮಾಣ ಯೋಗೀಶ? ಉದಾಹರಣೆ ಅನುಮಾನ ಪ್ರಮಾಣ. ನ್ಯಾಯ ಬರೆಸಿದ್ದೇನೆ ನೋಡಪ್ಪ, ಯತ್ರ ಯತ್ರ ಧೂಮ ತತ್ರ ತತ್ರ ಅಗ್ನಿ, ಯತ್ರ ಯತ್ರ ಧೂಮ ತತ್ರ ತತ್ರ ಅಗ್ನಿ ಅಸ್ತಿ. ಕಥಂ ಜಾನಾಸಿ ಧೂಮಃ ಅಸ್ತಿ, ತಸ್ಮಾತ್ ಅಗ್ನಿ ಅಸ್ತಿ ತತ್ರ. ಅಲ್ಲಿ ಅಗ್ನಿ ಇರಲಿಕ್ಕೆ ಬೇಕು, ಹೌದಲ್ಲ? ಎಲ್ಲೆಲ್ಲಿ ಹೊಗೆ ಇದೆಯೋ ಅಲ್ಲಿ ಅಗ್ನಿ ಇರಲಿಕ್ಕೆ ಬೇಕು. ಇದು ಅನುಭವದಿಂದ, ಇದಕ್ಕೆ ಅನುಮಾನ ಜ್ಞಾನ ಅಂತ ಕರೀತಾರೆ. ಅನುಮಾನದಿಂದ ಪ್ರಾಪ್ತವಾದ ಜ್ಞಾನ. ಆನಂತರ ಮತ್ತೊಂದು ಜ್ಞಾನ ಇದೆ, ಆಗಮೈಹಿ ಅಯಂ ಆತ್ಮ ಬ್ರಹ್ಮ ತತ್ ತ್ವಂ ಅಸಿ. ಈ ಮಹಾವಾಕ್ಯಗಳು ನಮಗೆ ಜ್ಞಾನವನ್ನು ಸ್ಪಷ್ಟೀಕರಿಸುತ್ತವೆ. ಹೀಗಾಗಿ ಈ ಮೂರನ್ನು ಗೌರವಿಸಬೇಕು. ಇಂದ್ರಿಯಗಳಿಂದ ಜ್ಞಾನ ಪ್ರಾಪ್ತಿಯಾಗ್ತದೆ, ಜಗತ್ತಿನ ಜ್ಞಾನ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇಂದ್ರಿಯಗಳಿಂದ ಈ ಜ್ಞಾನ ನಮಗೆ ಸಿಗುತ್ತದೆ. ದೆನ್ ಯು ಹ್ಯಾವ್ ಟು ರೆಸ್ಪೆಕ್ಟ್ ಯುವರ್ ಇಂದ್ರಿಯಾಸ್. ನೀನು ಇಂದ್ರಿಯಗಳನ್ನು ಗೌರವಿಸಲಿಕ್ಕೆ ಬೇಕು. ಯು ಕೆನಾಟ್ ಜಸ್ಟ್ ಸೇ ಆಗಲೆ ಇದೆಲ್ಲ ಮಿಥ್ಯ, ನಾಯ ಗೌರವ ಕೊಡಲಿ, ಹಸಿವೆ ಆಗಿದೆ, ಇವನಿಗೆ ಗುಲಾಬ್ ಜಾಮೂನರ ಬೇಕಾಗಿದೆ, ಆದರೆ ಅದನ್ನು ಗೌರವಿಸ್ಲಿಕ್ಕೆ ಇಷ್ಟ ಇಲ್ಲ. ನಿನಗೆ ಅದ್ರ ಬಗ್ಗೆ ಆಸಕ್ತಿ ಇರಲಿಕ್ಕಿಲ್ಲ, ಅವ್ರು ಯಾರು ನಿನ್ನ ಮಾಡಿ ಕೊಟ್ಟಾರ ಅವ್ರನ್ನ ಖುಷಿ ಪಡಿಸ್ಲಿಕ್ಕಾರ ಹೇಳಿ, ಸ್ವಲ್ಪ ರುಚಿಯಾಗ್ಯದ ಅಷ್ಟೇ, ಅವ್ರಿಗೆ ಖುಷಿ ಆಗ್ತದೆ, ಸಂತೋಷ ಆಗ್ತದೆ. ಆ ಹುಡುಗರು ಕಸ ಗುಡಿಸ್ತಾರೆ, ಏನು ಚಂದ ಗುಡಿಸಿಯೋ, ಮುಖ ನೋಡ್ಬೇಕದು ಹೆಂಗೆ ಅಂದರೆ ಅರಳಿದ ಚಂದ್ರನಾಗಿರ್ತಾನ. ಇಷ್ಟ ಇಂದ ಒಂದ ಮಾತು, ಎಕ್ನಾಲೆಜ್ ಸಂಬಡಿ ಡಸ್ ಸಮಥಿಂಗ್ ಗುಡ್, ಯುವರ್ ಎಕ್ನಾಲೆಜ್ ವೆರಿ ವೆರಿ ಇಂಪಾರ್ಟೆಂಟ್. ಲೈಫ್ ಸ್ಟೈಲ್ನೊಳಗೆ ಭಾರಿ ಇಂಪಾರ್ಟೆಂಟ್ ಅದು, ಜೀವನ ಅಂಡಿಸೋದೇ ಹಾಗೆ. ಹೀಗಾಗಿ ಪ್ರತ್ಯಕ್ಷವನ್ನು ಗೌರವಿಸಬೇಕು. ಇನ್ನು ಅನುಮಾನ, ಅನುಮಾನದಲ್ಲಿ ಗೌರವಿಸಬೇಕಾದ್ದು ಅನುಭವ. ಪೂರಾ ನಮ್ಮ ಜೀವನದ ಅನುಭವ ಸಾರ ಎದುರೊಳಗಿರುತ್ತದೆ ಅನುಮಾನ ಪ್ರಮಾಣದಲ್ಲಿ. ಅದು ಕುದುರೆ ಹಾಗೆಯೇ ಕಾಣ್ತಿರುತ್ತೆ, ಆದರೆ ನನ್ನ ಅನುಭವದಲ್ಲಿ ಕುದುರೆ ಕಿವಿ ಇಷ್ಟು ಉದ್ದ ಇರೋದಿಲ್ಲಲ್ಲ, ಆದಮೇಲೆ ಇದು ಕುದುರೆ ಅಲ್ಲ. ಮತ್ತು ಇದು ಏನಿದು ಹಾಗಾದರೆ ಅದೇ ಬಣ್ಣ ಕಾಣಿಸ್ತದೆ, ಕಿವಿ ಮಾತ್ರ ಉದ್ದ ಇದೆ, ಹೈಟು ಸ್ವಲ್ಪ ಜಾಸ್ತಿ ಇದೆ. ಇದು ಕತ್ತೆ ಥರ ಕಾಣಿಸ್ತದೆ, ಆದರೆ ಕತ್ತೆ ಅಲ್ಲ, ಕುದುರೆ ಬಣ್ಣ ಇದೆ, ಏನಿರ್ಬೋದು ಇದು? ಆವಾಗ ನಾನು ನಿರ್ಧಾರಕ್ಕೆ ಬರ್ತೇನೆ, ಇದು ಹಿಮಾಲಯದ ಕತ್ತೆ. ಎಲ್ಲಿ ಕತ್ತೆ ಇದು? ಹಿಮಾಲಯದ ಕತ್ತೆ. ಇನ್ಫ್ಯಾಕ್ಟ್ ಅಲ್ಲಿ ಕುದುರೆಗಳು ಕತ್ತೆನೆ, ಕತ್ತೆನೆ. ನೀವು ಕುದುರೆ ಹತ್ತಿ ಕುದ್ಕೋತಿರಲ್ಲ, ಕುದುರೆ ಅಲ್ಲ ನೀವು ಹತ್ತಿದ್ದು ಕತ್ತೆ. ಇಲ್ಲಿ ನಮ್ಮ ದೇಶ ಹತ್ತಿದ್ರೆ ಚಪ್ಪಳಿ ತೊಗೊಂಡು ಹೊಡಿತಾರೆ, ಅಲ್ಲಿ ಮರ್ಯಾದೆಯಿಂದ ಹತ್ತಿ ಕುದ್ಕೋತೀವಿ ಹಣ ಕೊಟ್ಟು. ಕಿವಿ ಇಷ್ಟು ಉದ್ದಿರ್ತಾವೆ, ಆ ಕಿವಿ ಅಗ್ದಿ ಚಿಕ್ಕ ಇರ್ತಾವೆ, ಕಿವಿ ಮಾತ್ರ ಚಿಕ್ಕ ಇರ್ತಾವೆ. ನಮ್ಮಲ್ಲಿ ಕತ್ತೆ ಕಿವಿ ಉದ್ದಿರ್ತವೆ, ಅಲ್ಲಿ ಕತ್ತೆ ಕಿವಿ ಚಿಕ್ಕ ಇರ್ತಾವೆ, ಬಟ್ ನೋಡ್ಲಿಕ್ಕೆ ಕುದುರೆ ಥರ ಕಾಣಿಸ್ತವೆ. ಅವಾಗಿರೋ ಕತ್ತೆ ಹೆಸರು ಕತ್ತೆ ಅಲ್ಲ, ಹೆಸರುಗತ್ತೆ ಬೇರೆ, ಆ ಕತ್ತೆ ಹೆಸರೇ ಹೆಸರುಗತ್ತೆ, ಹೆಸರುಗತ್ತೆ ಬೇರೆ. ಈ ಕತ್ತೆ ಅದಲ್ಲ, ಇದು ಅನುಮಾನದಿಂದ ಜನಿತವಾದ ಜ್ಞಾನ. ಅನುಮಾನದಿಂದ ಈ ಜ್ಞಾನ ಹುಟ್ಟಬೇಕಾದ್ರೆ ನಿನಗೆ ಎಷ್ಟು ಅನುಭವಗಳಿರಬೇಕಾಗ್ತದೆ, ಆ ಅನುಭವಗಳ ಹಿನ್ನೆಲೆಯಲ್ಲಿ ನಿನಗೆ ಅನುಮಾನ ಪ್ರಜ್ಞೆ ಹುಟ್ಟುತ್ತೆ. ಆಗ್ತದೆ ಹಂಗಿಲ್ಲ ಹಿಂಗಿಲ್ಲ ಹಂಗಾರೆ ಹಿಂಗಿರಲಿಕ್ಕೆ ಬೇಕು. ಇದು ಅನುಭವದಿಂದ ಬಂದಂಥದ್ದು, ಅದನ್ನು ಗೌರವಿಸ್ಬೇಕು. ನಾವು ಯಾರ್ಯಾರಿಗೆ ಅನುಭವಗಳು ಉಂಟಾಗ್ತವೋ ಆ ಅನುಭವಿಕರನ್ನು ನಾವು ಗೌರವಿಸ್ಬೇಕು. ಇದನ್ನು ಸಿದ್ದೇಶ್ವರ ಸ್ವಾಮೀಜಿಯಿಂದ ಕರೆತ್ಕೋಬೇಕು ನಾವು. ಸಿದ್ದೇಶ್ವರ ಸ್ವಾಮೀಜಿ ಯಾರನ್ನು ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಮಹಾನುಭಾವಿಗಳು ಬಂದಾರೆ ಅಂತ ಹೇಳ್ತಾರೆ. ನಾವೇನು ಮಹಾನುಭಾವರು ಮಾರಾಯ, ನೀವು ಪರ್ವತದಂತ ಎತ್ತರ ಇದ್ದವರು, ನೀವು ನಿಮ್ಮೆದುರಿಗೆ ನಾನು ಚೋಟಾಗಿ ಇಲಿ ಮರಿ ಇದ್ದಂಗೆ, ನೀವು ಯಾಕೆ ಹಿಂಗೆ ಹೇಳ್ತಾರೆ ನಾನು ಅದನ್ನು ಜಿಜ್ಞಾಸ ಮಾಡಿದೆ. ಅನುಭವಿಕರು ಅವ್ರು ಹಂಗೆ ಹೇಳ್ತಾರೆ, ಮಹಾ ಅನುಭವಿಕರಿದ್ದಾರೆ. ಆ ಅನುಭವ ಶಬ್ದ ನನಗೆ ಇಷ್ಟ ಆಗೋದಿಲ್ಲ, ಆದರೂ ಪೂಜ್ಯರ ಬಾಯಿಂದ ಬಂದಿದ್ದನ್ನು ಆನಂದಿಸ್ಬೇಕು, ಆನಂದಿಸ್ತೆ. ಅನುಭವಿಕರು ಬಂದಾರೆ, ಅವರಿಂದ ಅನುಭವದ ಮಾತುಗಳನ್ನು ಕೇಳೋಣ ಅಂತ ಹೋಗಿ ಎದುರಿಗೆ ಕೂತ್ಕೊಂಡ್ಬಿಡ್ತಾರೆ. ಅಯ್ಯಪ್ಪ ಅಂದ್ಯಲ್ಲ ಅದು ಹಿಂಗೆ ಹೇಳಿ ನಾನು ಇಂಟ್ರೊಡ್ಯೂಸ್ ಮಾಡಿ ತಾವು ಹೋಗಿ ಎಲ್ಲಿ ಕೂತ್ಕೊಂಡ್ಬಿಡ್ತಾರೆ. ಮೊದಲು ಕೆಳಗೆ ಕೂಡ್ತಿದ್ರು, ಈಗ ಕೆಳಗೆ ಕೂಡ್ಲಿಕ್ಕೆ ಆಗೋದ್ರೆ ಈಗ ಕುರ್ಚಿ ಮೇಲೆ ಕೂಡ್ತಾರೆ, ಬಟ್ ಅಲ್ಲೇ ಕೆಳಗೆ ಹೋಗಿ ಕೂತ್ಬಿಡ್ತಾರೆ. ಅದಕ್ಕೆ ಅವ್ರ ಹೆಸರು ನಿರಾಭರಣ ಸ್ವಾಮೀಜಿ. ಹಾಂ, ನಡೆದಾಡೋ ದೇವರು ನಿರಾಭರಣ ಸ್ವಾಮೀಜಿ. ಯಾವುದು ವಾಂಟ್ಸ್ ಇಲ್ಲ, ಒಂದು ಶರ್ಟು ಒಂದು ವರ್ಷ ಹಾಕೋತಾರೆ, ಅದನ್ನು ರಿಪೇರಿ ಮಾಡ್ತಾರೆ, ಅದನ್ನು ಹಾಕೋತಾರೆ, ಅದು ಹರಿತದೆ ಮತ್ತೆ ರಿಪೇರಿ ಮಾಡ್ತಾರೆ, ಮತ್ತೆ ಅದನ್ನು ಹಾಕೋತಾರೆ. ಇಡೀ ಶರ್ಟ್ ತುಂಬ ಒಂದು 25-30 ಕಡೆ ರಿಪೇರಿ ಆಗಿರ್ತವೆ. ಅದೇ ರೀತಿ ಪಂಚಕೂಡನು ಕೆಳಗೆ ಪಂಚಕೂಡನು ರಿಪೇರಿ ಆಗಿರ್ತದೆ. ನೋ ವಾಂಟ್ಸ್. ವೈರಾಗ್ಯ ಪುರುಷ ಸಿದ್ದೇಶ್ವರ ಸ್ವಾಮೀಜಿ ಹೀಗಿದೆ ನೋಡ್ರಿ. ಸೊ ಅನುಭವವನ್ನು ನಾವು ಗೌರವಿಸಬೇಕು. ಯಾವುದಾದೀಗ ಅನುಮಾನ, ಅನುಮಾನ ಯಾವತ್ತು ಗೌರವದ. ಆಮೇಲೆ ಆಗಮ ಗೊತ್ತಾಯ್ತೋ, ಪ್ರತ್ಯಕ್ಷ ಅನುಮಾನ ಆಗಮೈಹಿ. ಆಗಮನ ನಾವು ಗೌರವಿಸ್ಬೇಕು. ಯಾಕೆ ಅಂತಂದರೆ ಮಹಾವಾಕ್ಯಗಳು, ಆಗಮ ಶಾಸ್ತ್ರ ಅಂದರೆ ಮಹಾವಾಕ್ಯಗಳು. ಮಹಾವಾಕ್ಯಗಳು ಎರಡು ಥರ ಇರ್ತವೆ, ಕೆಲವು ಉಪದೇಶ ವಾಕ್ಯಗಳು, ಕೆಲವು ಅನುಭವ ವಾಕ್ಯಗಳು. ಅಹಂ ಬ್ರಹ್ಮಾಸ್ಮಿ ಇದು ಅನುಭವ ವಾಕ್ಯ, ತತ್ವಮಸಿ ಇದು ಉಪದೇಶ ವಾಕ್ಯ, ಅಯಮಾತ್ಮ ಬ್ರಹ್ಮ ಇದು ಉಪದೇಶ ವಾಕ್ಯ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಉಪದೇಶ ವಾಕ್ಯ, ವಿಜ್ಞಾನಂ ಬ್ರಹ್ಮ ಪ್ರಜ್ಞಾನಂ ಬ್ರಹ್ಮ ಇವೆಲ್ಲ ಅನುಭವ ವಾಕ್ಯ, ಅಹಂ ಬ್ರಹ್ಮಾಸ್ಮಿ ಅನುಭವ ವಾಕ್ಯ, ಸರ್ವಂ ಕಲ್ವಿದಂ ಬ್ರಹ್ಮ ಅನುಭವ ವಾಕ್ಯ. ಇವು ಕೆಲವು ಅನುಭವ ವಾಕ್ಯ, ಕೆಲವು ಉಪದೇಶ ವಾಕ್ಯ. ಗೊತ್ತಾಯ್ತಾ? ಎಲ್ಲ ವಾಕ್ಯಗಳು ಒಟ್ಟು ಸೇರಿಸಿ ನೀವು ಮಹಾವಾಕ್ಯಗಳು. ಮಹಾವಾಕ್ಯಗಳು ಎಲ್ಲಿವೆ? ಉಪನಿಷತ್ತುಗಳಲ್ಲಿವೆ. ಉಪನಿಷತ್ತುಗಳು ಎಲ್ಲಿವೆ? ವೇದಗಳ ಕೊನೆಯ ಭಾಗದಲ್ಲಿವೆ. ಆದ್ದರಿಂದ ವೇದಗಳ ಕೊನೆಯ ಭಾಗದಲ್ಲಿ ಇದ್ದಂತಹ ಇವೆಲ್ಲವೂ ಕೂಡ ಆಗಮಗಳು ಅನಿಸ್ಕೊಳ್ತವೆ. ಈ ಮೂರು ಸಂಬಂಧ ಇಟ್ಕೋಬೇಕು ಅಂತ ಹೇಳ್ತಾನೆ. ಅವನು ನಾಚಿಕೇತ ಅಗ್ನಿ ಯಾವನು ಮಾಡ್ತಾನೋ, ಮೂರು ಸಲ ಅಗ್ನಿ ಕಾರ್ಯವನ್ನು ಯಾವನು ಮಾಡೋನಿದ್ದಾನೋ, ಅವನು ಈ ಮೂರು ಮೂರು ಮೂರು ಈ ಸಂಬಂಧಗಳನ್ನ ಇಟ್ಕೊಂಡಿರ್ಬೇಕವ. ಅರ್ಥ ಏನೋ, ಇವೆಲ್ಲವನ್ನು ಸನ್ಯಾಸ ಮಾಡಿದವನಿಗೆ ತ್ರಿನಾಚಿಕೇತ ಅಗ್ನಿ ಮಾಡಲಿಕ್ಕೆ ಅಧಿಕಾರ ಇಲ್ಲ. ಸನ್ಯಾಸಿಗೆ ಅಧಿಕಾರ ಇಲ್ಲ. ಈವನ್ ಸಿಂಪಲ್ ಅಗ್ನಿ ಕಾರ್ಯದಲ್ಲೂ ಕೂಡ ಸನ್ಯಾಸಿಗೆ ಅಧಿಕಾರ ಇಲ್ಲ. ಏನು ಎಷ್ಟು ಸಕ್ಕು ಈ ಸ್ವಾಮಿಗೆ, ತಾನ ದೇವರು ಅಂತ ತಿಳ್ಕೊಂಡ್ಬಿಟ್ಟಾನೆ. ಬಂದು ಒಂದು ಪೂರ್ಣಾವತಿ ಹಾಕಬಾರ್ದ ಇವ ಅಂತ ಎಲ್ಲಿ ನೀವು ಅನ್ಕೋತಿರೋ ಅಂಥೇಳಿ ನಿಮ್ಮ ಸಮಾಧಾನಕ್ಕೆ ಹೋಗಿ ತಟ್ಟೆ ಹಿಡಿದಿರ್ತೀವಿ ಅಷ್ಟೇ. ಮೇರೆಯಲ್ಲಿ ತು ಕುಚ್ ನಹಿ ಹೈ, ಮೈ ಹಿ ನಹಿ ಹೂ, ತ ಮೇರೆಯಲ್ಲಿ ಯಾಕೆ ಯಾರ ಈಗ ನಾನು ಅನ್ನೋದಲ್ಲಿ ಇಲ್ಲ. ಆದರೆ ನನಗೇನಾಗಬೇಕಾಗಿದೆ? ಈಗ ತೀರ್ಥ ಕೊಡ್ಲಿಕ್ಕೆ ಬರ್ತೀರಿ, ಏನು ಮಾಡೋದು? ನಾನೇ ತಗೊಳ್ಳೋದು, ನೀವು ಯಾರೂ ತಗೊಳ್ಳೋದಿಲ್ಲ. ಹೆಂಗೆ ನಾ ಗುಡಿಗೆ ಹೋಗಲಿಲ್ಲ ಅನ್ಕೊಂಡು ನೀವು ಯಾರು ಗುಡಿಗೆ ಹೋಗೋದಿಲ್ವೋ? ಎಲ್ಲರೂ ಬಾರ್ನ್ ಸನ್ಯಾಸಿಗಳಾಗಿಬಿಟ್ರು ನಿಮಗೆ. ಸರಿ, ಸನ್ಯಾಸಿ ಬೈ ಬರ್ತ್. ಒಂದು ಶೆಡ್ಯೂಲ್ ಹಾಕ್ಕೊಟ್ಟೀನಿ, ಆ ಶೆಡ್ಯೂಲ್ ಪ್ರಕಾರ ನಡ್ಕೋಬೇಕಪ್ಪ. ಹೇಳಿ, ಇವಳೊಂದು ನೆಪ ತೆಗಿತಾಳೆ, ಅವರೊಂದು ನೆಪ ತೆಗಿತಾರೆ, ಇವರೊಂದು ನೆಪ ತೆಗಿತಾರೆ, ಒಬ್ಬರೊಂದು ನೆಪ ತೆಗೆದ್ರೆ ಆವಾಗ ಒಂದು ಶಿಸ್ತಿನ ಉಳಿತದೆ. ಶಿಸ್ತು ಉಳಿಲಿಲ್ಲ ಅಂತಂದರೆ ನೀವೆಂಥ ಸಾಧಕರು ಅಂತ ನಾನು ಪ್ರಶ್ನೆ ಮಾಡಬೇಕಾಗ್ತದೆ. ಆರೂವರೆಗೆ ನಾನು ಬ್ರಹ್ಮಚಾರಿಯಾಗಿದ್ದಾಗ ಆರೂವರೆಗೆ ಹೋಗಿ ಅಲ್ಲಿ ನನ್ನ ಕೆಲಸ ಇತ್ತು. ಅಲ್ಲಿ ಆರು ಐದನ್ನು ಆರು ಥರ ಗಂಟೆಗಳಿತ್ತು. ಆ ಗಂಟೆಗಳನ್ನು ಒಂದು ಸ್ಟೈಲ್ನಲ್ಲಿ ಬಾರಿಸ್ಬೇಕು. ಅದು ನನ್ನ ಕಾಯಕ. ದೇವಸ್ಥಾನಕ್ಕೆ ಹೋಗಿ ಅದನ್ನು ಕಾಯಕ ಮಾಡೋದು. ಮೊದಲು ಹೋಗೋದು ಆ ಸ್ಟೋರ್ನಿಂದ ಬೀಗ ತೆಗೆದು ಹೊರಗೆ ತರೋದು, ಅದನ್ನು ಒರೆಸೋದು, ಕ್ಲೀನಾಗಿಡೋದು, ಕೈಗೆ ತೊಗೊಂಡು ಕರೆಕ್ಟ್ 6:30 ಜಾಗ ಠಣ್ ಠಣ್ ಠಣ್ ಠಣ್ ಠಣ್ ಠಣ್ ಮುಡ್ಕೊಂಡು ಕೊಡು. ಅವ್ರ ಆರತಿ ಪೂಜೆ ಎಲ್ಲ ಮುಗಿಯೋ ತನಕ ಅವ್ರ ಥರ ಕೊಡು. ನಾ ಎಷ್ಟೋ ದಿವಸ ಅಲ್ಲಿ ಜಗದೀಶ್ವರನ ದರ್ಶನವೇ ಮಾಡಿಕೊಂಡಿಲ್ಲ, ಇದೇ ಕೆಲಸ ಹಚ್ಬಿಟ್ರು ಪ್ರಾರಂಭದಿಂದ. ಮತ್ತು ಇದು ಎಲ್ಲ ಕೆಲಸ ಹಚ್ಚಿರೋ ಅದನ್ನು ಮಾಡ್ಕೊಂಡು ಕೊಡ್ಬೇಕು ತಾನೆ. ಚಂದ ಬರಿಸ್ತಿದ್ದೆ ಇನ್ನೂ ಕಿವಿಯೊಳಗೆ ಜುಂ ಜುಂ ಜುಂ ಜುಂ ಅಂತ. ಹಾಗೆ ಅದು ಡ್ಯೂಟಿ ಹಾಕಿಕೊಟ್ಮೇಲೆ ಆ ಡ್ಯೂಟಿ ಮಾಡಬೇಕು, ಮಾಡ್ತಾ ಇರ್ಬೇಕು. ಎಕ್ಸ್ಕ್ಯೂಸಸ್ ಇರಬಾರ್ದು. ಇವ್ರಿಗೆ ಹತ್ತಲಿಕ್ಕೆ ಆಗೋದಿಲ್ಲ, ದೂರ ನಡೆದಾಡ್ಲಿಕ್ಕೆ ಆಗೋದಿಲ್ಲ, ಇಟ್ಸ್ ಓಕೆ, ಎಕ್ಸ್ಕ್ಯೂಸ್. ಇನ್ನು ಉಳಿದವ್ರಿಗೆ ಯಾಕೆ ಎಕ್ಸ್ಕ್ಯೂಸ್ ಕೊಡಬೇಕು? ಕೊಡಬೇಕು, ಸರಿ ಮಾಡ್ರಿ. ಹಾಂ, ಗುಡ್. ದೇವತಾ ಫಲ ಸಿಗ್ತದೆ. ದೇವತಾ ಫಲ ಏನು? ನೀವು ಏನು ಅಭ್ಯಾಸ ಮಾಡ್ತೀರಿ ಅದು ನಿಮ್ಮಲ್ಲೂ ಇಳಿತದೆ. ಈಗ ಹೆಂಗೆ ನಾವು ಹೇಳ್ತೀವಿ, ನೀ 10 ದಿವಸ ಕಲಿ, 10 ವರ್ಷ ಕಲಿ. ಗುರುದಕ್ಷಿಣಾಂ ಅಧತ್ವ ಜ್ಞಾನಂ ನ ಸ್ವೀಕರಿ. ಗುರುದಕ್ಷಿಣಾಂ ಅಧತ್ವ ಏನು? ಗುರುದಕ್ಷಿಣೆಯನ್ನು ಸಲ್ಲಿಸದೆ ಜ್ಞಾನವನ್ನು ಪಡೆಯಬೇಡ. ಜ್ಞಾನ ಪಡ್ಕೊಂಡ್ಮೇಲೆ ಇನ್ನೆಲ್ಲಿ ಗುರುದಕ್ಷಿಣ? ಜ್ಞಾನ ಪಡ್ಕೊಂಡ್ಮೇಲೆ ಇನ್ನೆಲ್ಲಿ ಗುರುದಕ್ಷಿಣ ಅಂತ ನಾವು ವಾದ ಮಾಡ್ತೇವೆ. ಈ ವಾದದೊಳಗೆ ಒಂದು ಉತ್ತರ ಇದೆ ಅಲ್ಲಿ. ಆ ಜ್ಞಾನ ನಿರರ್ಥಕ ಅಂತ ಹೇಳ್ತಾರೆ. ಆ ಜ್ಞಾನ ನಿರರ್ಥಕ ಯಾಕೆ ನಿರರ್ಥಕ ಅಂತಂದರೆ ಅದು ನಿನ್ನ ಒಳಗೆ ಇಳಿಯೋಂಗೆ ಇಲ್ಲದು, ಅಲ್ಲ ಇವ್ಯಾಪರೇಟ್ ಆಗ್ಬಿಡ್ತು, ಸರಿಯಾದ ಸಮಯಕ್ಕೆ ನೆನಪಾಗೋದಿಲ್ಲ, ನಾ ಏನು ಕಲ್ತೀನಿ ಅನ್ನೋದು ನನಗೆ ಗೊತ್ತಾಗೋದಿಲ್ಲ, ಅರ್ಥ ನನಗೆ ನೆನಪಾಗಲಿಕ್ಕಿಲ್ಲ, ಅದರ ಭಾವ ನನಗೆ ನೆನಪಾಗಲಿಕ್ಕಿಲ್ಲ, ಸ್ಮೃತಿಯನ್ನು ಉಳಿಲಿಕ್ಕಿಲ್ಲ, ಮಂತ್ರಗಳೇ ಮರೆತು ಹೋಗ್ಬೋದು. ಹೀಗೆಲ್ಲ ಆಗಬಾರ್ದು ಅಂದರೆ ಏನು ಮಾಡಬೇಕು? ದಕ್ಷಿಣ ಮುಟ್ಟಿಸ್ಬೇಕು. ಇನ್ನು ಸಾಕಷ್ಟು ಮೆಥಡ್ ಇವೆ ದಕ್ಷಿಣ ಮುಟ್ಟಿಸ್ಲಿಕ್ಕೆ. ಆ ಮೆಥಡ್ನಲ್ಲಿ ದಕ್ಷಿಣನ ಮುಟ್ಟಿಸ್ಬೋದು. ಹಾಗೆ ಇಲ್ಲಿ ಕೂಡ ಇವು ಯಾವೂ ನೀನು ಮಾಡಲಿ ಅನುಸರಿಸ್ತದೆ ಅಂದರೆ ಈ ಅಗ್ನಿ ಕಾರ್ಯ ವ್ಯರ್ಥವಾಗ್ತದೆ. ಈ ಅಗ್ನಿ ಕಾರ್ಯ ಸಾರ್ಥಕ ಆಗಬೇಕು ಅಂದರೆ ಇವುಗಳನ್ನ ನೀನು ಅನುಸರಿಸಲಿಕ್ಕೆ ಬೇಕು. ಹೌದಾ? ಇದು ಈ ಪ್ರಕಾರವಾಗಿ ಪ್ರತ್ಯಕ್ಷ ಅನುಮಾನ ಆಗಮೈವ ವಿಶುದ್ಧಿ ಪ್ರತ್ಯಕ್ಷ ತ್ರಿಕರ್ಮಕೃತ ಈಜ್ಯ ಅಧ್ಯಯನ ದಾನಾನ. ಈ ಮೂವರ ಜೊತೆಗೆ ನಮ್ಮ ಸಂಬಂಧ ಹೇಗಿರಬೇಕು ಅಂತ ಹೇಳ್ತಾರೆ. ಈ ಮೂವರ ಜೊತೆಗೆ, ಈ ಮೂವರ ಮೂರರ ಜೊತೆಗೆ, ಈ ಮೂವರ ಜೊತೆಗೆ ಮತ್ತು ಈ ಮೂರರ ಜೊತೆಗೆ, ಮೂರು ಮೂರು ಮೂರು ಇವರ ಜೊತೆ ನಮ್ಮ ಸಂಬಂಧ ಹೇಗಿರಬೇಕು ಅಂದರೆ ಮೂರು ಕರ್ಮಗಳ ಮೂಲಕ ನಮ್ಮ ಸಂಬಂಧ ಇರಬೇಕು. ಏನು ಮೂರು ಕರ್ಮ? ತ್ರಿಕರ್ಮ ಕೃತ. ಎಲ್ಲ ಆಚಾರ್ಯ ಭಗವತ್ಪಾದಾಚಾರ್ಯ ಬರೆದಿದ್ದೆ ಅವ್ರು ಹೇಳ್ತಾರೆ ತ್ರಿಕರ್ಮ ಕೃತ. ಈಜ್ಯ, ಈಜ್ಯ ಅಂದರೆ ಆರಾಧನೆ. ಈಜ್ಯ ಅಂದರೆ ಆರಾಧನೆ, ಯಜ್ಞ, ಹವನ, ಇವೆಲ್ಲ ಈಜ್ಯ. ಎಲ್ಲಿ ಹವಿಸ್ಸುಗಳನ್ನು ಅರ್ಪಿಸಲಾಗುತ್ತದೋ ಅದನ್ನು ಈಜ್ಯ ಅಂತ ಕರೀತಾರೆ. ಈಜ್ಯ ಅಧ್ಯಯನ, ನೀನು ಹವಿಸ್ಸು ಹಾಕಬೇಕು ಅಂದರೆ ಅದ್ರ ಬಗ್ಗೆ ಸ್ವಲ್ಪ ನೀನು ಅಧ್ಯಯನ ಮಾಡಿರಬೇಕು. ದಾನಾನಾಂ, ದಾನವು ನಿನಗೆ ಗೊತ್ತಿರಬೇಕು. ತ್ರಿಕರ್ಮ ಕೃತ, ಈಜ್ಯ, ಅಧ್ಯಯನ, ದಾನ. ಮಾತಾ ಪಿತಾ ಆಚಾರ್ಯ ಇವರ ಸಂಬಂಧವಾಗಿ ನಾನು ಯಜ್ಞ ಯಾಗ ಹೋಮಗಳಲ್ಲಿ ತೊಡಗಿರಬೇಕು. ಜೋಡಿಸ್ಕೊಡೋನೆಲ್ಲ ಇವರ ಸಂಬಂಧವಾಗಿ ನಾನು ಚೆನ್ನಾಗಿ ಅಧ್ಯಯನ ಮಾಡಿರಬೇಕು. ಇವರ ಸಂಬಂಧವಾಗಿ ನಾನು ದಾನವನ್ನು ಮಾಡಬೇಕು. ತಂದೆ ಹೆಸರಿನಲ್ಲಿ, ತಾಯಿ ಹೆಸರಿನಲ್ಲಿ ಎಲ್ಲರೂ ಹೋದಾಗ ಅವನ್ನು ಪೂಜೆ ಮಾಡಿಸೋದು, ಭಿಕ್ಷುಕನಿಗೆ ದಾನವನ್ನು ಕೊಡೋದು, ಅವಶ್ಯಕತೆ ಇದ್ದವರಿಗೆ ಅರ್ಥ ಅನ್ನವನ್ನು ಹಾಕೋದು, ಒಂದು ರೊಟ್ಟಿಯನ್ನು ಕೊಡೋದು, ಒಂದು ಬಟ್ಟೆಯನ್ನು ಕೊಡೋದು. ತಂದೆ ತಾಯಿ ಮತ್ತು ಆಚಾರ್ಯ ಹೆಸರಿನಲ್ಲಿ ನಾನು ಮಾಡಬೇಕಾದಂಥ ಕರ್ತವ್ಯ ಇದು. ಕರ್ ಇದೊಂದು ರೀತಿ ದಕ್ಷಿಣ. ತಾಯಿಗೆ ನನ್ನ ದಕ್ಷಿಣೆಯನ್ನು ಮುಟ್ಟಿಸಿದಂತೆ, ಗೌರವವನ್ನು ಸಲ್ಲಿಸಿದಂತೆ, ಋಣವನ್ನು ಮುಟ್ಟಿಸಿದಂತೆ. ಅದನ್ನು ಅವ್ರು ಹೇಳ್ತಾರೆ ಈ ಥರ ಮಾಡಬೇಕು ಏನಂತೇಳಿ. ತ್ರಿಕರ್ಮ ಕೃತ ಏನು, ಈಜ್ಯ ಅಧ್ಯಯನ ದಾನಾನಾಂ ಕರ್ತ. ಭಾಳ ರೂಲ್ಸ್ ಆದರೂಪ್ಪ, ಇನ್ನೂ ಸ್ವಲ್ಪ ಹೇಳೇವು, 5% ಹೇಳೇವು ಅಷ್ಟೇ, 95% ಹೇಳೋದು ಬಾಕಿ ಅದೆ. ತರತಿ ಅತಿಕ್ರಾಮತಿ ಜನ್ಮ ಮೃತ್ಯು, ಇವರು ದಾಟುತ್ತಾರೆ. ಏನನ್ನು ದಾಟುತ್ತಾರೆ? ಜನ್ಮ ಹುಟ್ಟು ಸಾವುಗಳನ್ನು ದಾಟುತ್ತಾರೆ. ತರತಿ, ತರತಿ ಅಂದರೆ ದಾಟ, ತರಣಂ ಧಾತು ಏನಿರ್ಬೋದು, ತ್ರುಧಾತು, ತ್ರುತರ್, ತ್ರುಧಾತು ತರ್. ಕಿಂಚ ಬ್ರಹ್ಮಜಜ್ಞಂ ಬ್ರಹ್ಮಣಃ ಹಿರಣ್ಯಗರ್ಭಾತ್ ಜಾತಃ ಬ್ರಹ್ಮಜಃ. ಹಿರಣ್ಯಗರ್ಭಾತ್ ಜಾತಃ ಬ್ರಹ್ಮಜಃ, ಹಿರಣ್ಯ ಗರ್ಭನಿಂದ ಹುಟ್ಟಿಕೊಂಡಂತಹ ಪ್ರಥಮ ಪ್ರಜಾ, ಪ್ರಥಮ ಪ್ರಜಾ ಯಾರವ? ಬ್ರಹ್ಮಜಃ. ಅವನ ಹೆಸರು ಬ್ರಹ್ಮಜಃ. ಆ ಬ್ರಹ್ಮಜಃ ಅಂತ ಜಃ ಯಾಕೆ ಬಂತು ಅಂದರೆ, ಅವ ಬ್ರಹ್ಮಜಜ್ಞಂ, ಅವನು ಅಂತಹ ಮಹಾಜ್ಞಾನವನ್ನು ಹೊಂದಿದವನಾಗಿದ್ದಾನೆ. ಮಹಾಜ್ಞಾನವನ್ನು ಬ್ರಹ್ಮಜಜ್ಞಂ ಬ್ರಹ್ಮಣ ಹಿರಣ್ಯ ಗರ್ಭಜಾತಃ ಬ್ರಹ್ಮಜಃ ಬ್ರಹ್ಮಜಶ್ಚ ಅಸೌ ಜ್ಞಶ್ಚ ಇತಿ. ಬ್ರಹ್ಮಜಜ್ಞ ಎರಡನೇ ವಾಕ್ಯ, ಬ್ರಹ್ಮಜಶ್ಚ ಅಸೌ ಜ್ಞಶ್ಚ ಇತಿ ಬ್ರಹ್ಮಜಜ್ಞ. ಇವನು ಎಲ್ಲವನ್ನೂ ತಿಳಿದವನಾಗಿದ್ದರಿಂದಾಗಿ ಇವನು ಬ್ರಹ್ಮಜಜ್ಞ. ಇವನು ಬ್ರಹ್ಮನಿಂದ ಹುಟ್ಟಿದವನಾಗಿದ್ದಾನೆ, ಹಿರಣ್ಯ ಗರ್ಭ. ಆ ಹಿರಣ್ಯ ಗರ್ಭನಿಂದ ಹುಟ್ಟಿದ, ಹಿರಣ್ಯ ಗರ್ಭ ಅಂದ್ರೆ ಯಾರು? ಟೋಟಲ್ ಮೈಂಡ್, ನನ್ನ ಮೈಂಡ್, ನಿನ್ನ ಮೈಂಡ್, ಅವನ ಮೈಂಡ್, ಅಲ್ಲಿ ಸಪ್ರೇಟ್ ಮೈಂಡ್, ಮೈಂಡ್ ಸಪ್ರೇಟ್ ಇಲ್ಲ. ಎನ್ನಿ ಗುಣಗುಣ ಅಂತಿರ್ತೀನಿ ನಡ್ ನಡು, ಅಲ್ಲಿ ದೂರ ಕೂತಿರ್ತೀನಿ ನನಗೆ ಗೊತ್ತಾಗೋದಿಲ್ಲ. ಈಗ ಹತ್ರ ಕೂತಿಲ್ಲ, ಎಲ್ಲ ಗೊತ್ತಾಗುತ್ತೆ. ಏನು ಗುಣಗುಣ ಅಂತಿರ್ತೀನಿ ಬಂದು ನಾ ಹೇಳಿದ್ದನ್ನು ರಿಪೀಟ್ ಮಾಡ್ತಿರ್ತೀಯ. ಓ ಮೈ ಗಾಡ್, ಅಷ್ಟೇ, ಇನ್ನೇನು ನೀವು ಹೇಳಿದ್ದನ್ನು ರಿಪೀಟ್ ಮಾಡು. ಓಕೆ, ಬ್ರಹ್ಮಜಜ್ಞ. ಈಗ ಎಲ್ಲ ಮೈಂಡ್ ಇವೆಲ್ಲ, ನಮ್ಮ ಮೈಂಡ್, ನಿಮ್ಮ ಮೈಂಡ್, ಮನಸ್ಸು ಅಂತಿರ್ತವಲ್ಲ, ಈ ಚುಟ್ಟ ಚುಟ್ಟ ಮೈಂಡ್, ಅಷ್ಟು ಮೈಂಡ್ ಕೂಡಿಸಿದ್ರೆ ಹಿರಣ್ಯಗರ್ಭ, ಅಷ್ಟೇ ವ್ಯತ್ಯಾಸ. ಮೈಂಡ್ ಮೈಂಡ್ ಮೈಂಡ್ ಮೈಂಡ್ ಎಲ್ಲ ಮೈಂಡ್ ಕೂಡಿ ಹಿರಣ್ಯಗರ್ಭ. ಆ ಹಿರಣ್ಯ ಗರ್ಭನಿಂದ ಮೊಟ್ಟ ಮೊದಲಿಗೆ ಅವನು ಹುಟ್ಟಿದನೋ ಅವನು ಬ್ರಹ್ಮಜಜ್ಞ. ಅವನು ಬ್ರಹ್ಮಜಜ್ಞ ಅಂತ ಯಾಕೆ ಕರೆದ್ರು ಅಂತಂದರೆ, ಅವನಲ್ಲಿ ಜ್ಞಾನ ಭಂಡಾರ. ಆ ಬ್ರಹ್ಮಜಜ್ಞನಲ್ಲಿ ಬ್ರಹ್ಮಾಂಡದಷ್ಟು ಜ್ಞಾನ. ನಾನು ಮತ್ತೊಂದು ಶಬ್ದ ಹಾಕಬೇಕಂದ್ರೆ, ಗೊತ್ತಿಲ್ಲದೇ ಇರುವ ಶಬ್ದವನ್ನು ಇನ್ನೊಂದು ಗೊತ್ತಿಲ್ಲದೆ ಶಬ್ದದಿಂದ ಹೇಳೋದು. ಬ್ರಹ್ಮಾಂಡದಂಥ ಜ್ಞಾನ ಅವನು. ಆ ಜ್ಞಾನವನ್ನು ಹೊಂದಿದ್ದರಿಂದಾಗಿ ಅವನು ಬ್ರಹ್ಮಜಜ್ಞ ಅಂತ ಹೇಳ. ಬ್ರಹ್ಮಜಜ್ಞಶ್ಚ ಅಸೌ ಜ್ಞಶ್ಚ ಇತಿ ಬ್ರಹ್ಮಜಜ್ಞ ಸರ್ವಜ್ಞ ಹಿ ಅಸೌ. ಹಾಗೆ ಒಂದೇ ಮಾತನ್ನ ಹೇಳಬೇಕಂದ್ರೆ, ಯಾರ ಬ್ರಹ್ಮಜಜ್ಞ ಅಂದ್ರೆ ಯಾರು? ಅವನು ಸರ್ವಜ್ಞ, ಸರ್ವಜ್ಞ. ತಂ ದೇವಂ ದ್ಯೋತನಾಥ ಜ್ಞಾನಾದಿ ಗುಣವಂತ ಜ್ಞಾನಾದಿ ಗುಣವಂತಂ ಈಡ್ಯಂ ಸ್ತುತ್ಯಂ ವಿದಿತ್ವಾ ಶಾಸ್ತ್ರತಃ ನಿಚಾಯ್ಯ ದೃಷ್ಟ್ವಾ ಚ ಆತ್ಮಭಾವೇನ ಇಮಾಂ ಸ್ವಬುದ್ಧಿ ಪ್ರತ್ಯಕ್ಷಾಂ ಶಾಂತಿಂ ಉಪರತಿಂ ಅತ್ಯಂತಂ ಏತ್ಯ ಅತ್ಯಂತಂ ಅತ್ಯಂತಂ ಏತ್ಯತಿ ಅತ್ಯಂತಂ ಏತ್ಯತಿ ಶಯೇನೈತಿ ಅತಿಶಯನ ಅಲ್ಲಿ ಅತ್ಯಂತಂ ಅತ್ಯಂತಂ ಏತ್ಯ ಏತ್ಯ ಬರಬೇಕಲ್ಲಿ ಏತ್ಯ ಬಂದ ಮೇಲೆ ಅತಿಶಯೇನ ಅತ್ಯಂತಂ ಏತಿ ಅತ್ಯಂತಂ ಏತಿ ಅತಿಶಯೇನ ಇತಿ ಅತಿಶಯೇನ ಇತಿ ಓಕೆ ಸ್ವಬುದ್ಧಿ ಪ್ರತ್ಯಕ್ಷಾಂ ಶಾಂತಿಂ ಉಪರತಿಂ ಅತ್ಯಂತಂ ಏತಿ ಅತಿಶಯೇನ ಇತಿ ಹಾಂ ಅದು ಇತಿ ಶಯೇನ ಅತಿಶಯೇನ ಏತಿ ಅತಿಶಯೇನ ಏತಿ ನೋ ಪ್ರಾಬ್ಲಮ್ ಅತಿಶಯೇನ ಏತಿ ಇವನು ತೀರಲಾರದ ಈ ಫಲವನ್ನು ಹೊಂದುತ್ತಾನೆ ಯಾವ ಫಲ ಅದು ಈ ಪ್ರಕಾರವಾದಂತಹ ಶಾಂತಿಂ ಉಪರತಿಂ ಅತ್ಯಂತಂ ಶಾಂತಿಂ ಅತ್ಯಂತಂ ಉಪರತಿಂ ಅತಿಶಯೇನ ಅತಿ ಹೆಚ್ಚಿನ ಮಟ್ಟದಲ್ಲಿ ಹೊಂದುತ್ತಾನೆ ಇವನು ಅಂದರೆ ಯಾರು ಮೇಲಿನಂತೆ ಬ್ರಹ್ಮಜಸ್ಚಸೌ ಬ್ರಹ್ಮಜ್ಞಶ್ಚೇದ ಬ್ರಹ್ಮಜ್ಞತ ತಂ ದೇವಂ ದ್ಯೋತನವಾನ್ ದ್ಯೋತನಾಥ ಜ್ಞಾನಾದಿ ಗುಣವಾನ್ ಗುಣವಂತಂ ಏನು ಜ್ಞಾ ದ್ಯೋತನ ಬೆಳಕಿನ ಸ್ವರೂಪ ಬೆಳಕಿನ ಸ್ವರೂಪದಿಂದ ಕೂಡಿದ್ದು ಯಾವುದೋ ಅದನ್ನು ದೇವರು ಅಂತ ಕರೀತ ದೇವಂ ಈವನ್ ಈಗ ನಾವು ಹೇಳ್ತೇನೆ ನಮ್ಮ ಇಂದ್ರಿಯಗಳ ಚಕ್ಷುರಿಂದ್ರಿಯ ದೇವತಾ ಸೂರ್ಯ ಅಂತ ಹೇಳ್ತೀವಿ ಚಕ್ಷುರಿಂದ್ರಿಯ ದೇವತಾ ಸೂರ್ಯ ಚಕ್ಷುರಿಂದ್ರಿಯ ಏನು ಚಕ್ಷುರಿಂದ್ರಿಯ ಅದು ಚಕ್ಷುರಿಂದ್ರಿಯ ಅದು ರೂಪಗಳನ್ನು ಬೆಳಗುತ್ತದೆ ಈ ರೂಪಗಳನ್ನು ಬೆಳಗುವ ಶಕ್ತಿ ಈ ಕಣ್ಣಿಗೆ ಎಲ್ಲಿಂದ ಬಂತು ಸೂರ್ಯನಿಂದ ಬಂತು ಹಾಗಾದರೆ ಕಣ್ಣಿನ ಬೆಳಕಿನಗಿಂತ ಹೆಚ್ಚಿನ ಬೆಳಕು ಯಾರದು ಸೂರ್ಯನ ಆ ಸೂರ್ಯದೇವತಾ ಅಂದರೆ ಆ ಸೂರ್ಯದೇವತಾನ ಬೆಳಕು ಆ ಬೆಳಕಿನಿಂದಾಗಿ ಕಣ್ಣಿಗೆ ಬೆಳಕು ಆ ಕಣ್ಣಿನ ಬೆಳಕಿನಿಂದಾಗಿ ಈ ಜಗತ್ತಿಗೆ ಬೆಳಕು ಹಾಗೆ ಎಲ್ಲ ದೇವತೆಗಳು ಬೆಳಕಿನ ಸ್ವರೂಪರಾಗಿದ್ದಾರೆ ಅವರು ಇಂದ್ರಿಯಗಳನ್ನು ಬೆಳಗ್ತಾ ಇರ್ತಾರೆ ಆ ಅರ್ಥದಲ್ಲಿ ಏನಾಗ್ತದೆ ಅವನು ತಮ್ಮ ದೇವಂ ದ್ಯೋತನಾಥ ಏನು ದ್ಯೋತನಾಥ ಜ್ಞಾನಾದಿ ಗುಣವಂತಂ ಈಡ್ಯಂ ಜ್ಞಾನಾದಿ ಗುಣವಂತಂ ಜ್ಞಾನವನ್ನು ಪ್ರಕಾಶಿಸುವಂತಹ ಶಕ್ತಿ ಈ ದೇವತೆಗಳಿಗಿದೆ ಜ್ಞಾನವನ್ನು ಪ್ರಕಾಶಿಸುವುದೇನು ಇಂದ್ರಿಯ ಜ್ಞಾನಗಳನ್ನು ಪ್ರಕಾಶಿಸುವಂಥ ಶಕ್ತಿ ದೇವತೆಗಳಿಗಿದೆ ಅಂತಹ ದೇವತೆಗಳು ಅವರು ಜ್ಞಾನ ಸ್ವರೂಪರಾಗಿರುತ್ತಾರೆ ಸ್ತುತ್ಯಂ ಅನ್ನುವುದನ್ನು ತಿಳಿದು ಅವರ ಸ್ತುತಿಯನ್ನು ಮಾಡಲಿಕ್ಕೆ ಇವನು ಅರ್ಹತೆಯನ್ನು ಪಡಿತಾನೆ ವಿದಿತ್ವ ಶಾಸ್ತ್ರತಃ ವಿದಿತ್ವ ಸ್ತುತ್ಯಂ ಶಾಸ್ತ್ರ ಪ್ರಕಾರವಾಗಿ ಈ ದೇವತೆಗಳು ಏನು ಎಂತು ಅಂತ ತಿಳಿದವನಾಗಿ ಅವನು ದೇವತೆಗಳನ್ನು ಸ್ತುತಿ ಮಾಡುತ್ತಾನೆ ಶಾಸ್ತ್ರಗಳಿಂದ ತಿಳ್ಕೊಳ್ತಾನೆ ಅಲ್ಲಿಗೆ ಇನ್ನೊಂದು ಶಬ್ದ ಕೊಟ್ಟಾರೆ ನಿಚಾಯ್ಯ ಇಸ್ ಈಕ್ವಲ್ ಟು ದೃಷ್ಟ್ವಾ ಆ ನಿಚಾಯ ಶಬ್ದ ಎದುರಿಗೆ ದೃಷ್ಟ್ವಾದ ನೋಡ್ರಿ ದೃಷ್ಟ್ವಾ ನಿಚಾಯ್ಯ. ಆತ್ಮಭಾವೇನ ತನ್ನಲ್ಲಿಯೇ ಈ ದೇವತೆಗಳೆಲ್ಲ ಇದ್ದಾರೆ. ಹೇಗಿದ್ದಾರೆ? ಸ್ವಬುದ್ಧಿ ಪ್ರತ್ಯಕ್ಷ, ಅವರವರ ಬುದ್ಧಿಗೆ ಸಾಕ್ಷಿಯಾಗಿ ಈ ಆತ್ಮ ಈ ದೇವತೆಗಳು ಇದ್ದಾರೆ. ಇತಿ ನಿಚಾಯ್ಯ, ಈ ರೀತಿಯಾಗಿ ಅರ್ಥ ಮಾಡಿಕೊಂಡು. ಉಪರತಿಂ ಅತ್ಯಂತಂ ಏತ್ಯ, ಅತ್ಯಂತಂ ಏತಿ ಅತಿಶಯೇನ ಇತಿ ಏತಿ ಅತಿಶಯೇನ ಏತಿ, ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅವರು ಈ ಶಾಂತಿಯನ್ನು ಹೊಂದುತ್ತಾರೆ. ವೈರಾಜಂ ಪದಂ ಜ್ಞಾನಕರ್ಮ ಸಮುಚ್ಚಯ ಅನುಷ್ಠಾನೇನ ಪ್ರಾಪ್ನೋತಿ ಇತ್ಯರ್ಥ. ಒಂದು ಕಡೆ ಕರ್ಮವನ್ನು ಮಾಡಿದ್ದಾನೆ ಅಗ್ನಿಕರ್ಮವನ್ನು, ಇನ್ನೊಂದು ಕಡೆ ಈ ಪ್ರಕಾರವಾದ ಎಲ್ಲ ಜ್ಞಾನಗಳನ್ನು ಹೊಂದಿದ್ದಾನೆ. ಈ ಜ್ಞಾನಗಳನ್ನು ಹೇಗೆ ಹೊಂದಿದ್ದಾನೆ? ಆ ಮೂರು ಮೂರು ಮೂರು ಮೂರು ಸಂಬಂಧವಾಗಿ ಅವನು ಕರ್ಮಗಳನ್ನು ಮಾಡಿದ್ದರಿಂದಾಗಿ ಅವನು ವಿಶೇಷವಾಗಿ ಮನಸ್ಸು ಬುದ್ಧಿಗಳನ್ನು ಸ್ವಚ್ಛ ಮಾಡಿಕೊಂಡು ಶುದ್ಧ ಮಾಡಿಕೊಂಡು ಜ್ಞಾನವನ್ನು ಕೂಡ ಹೊಂದಿದ್ದಾನೆ. ಜ್ಞಾನವನ್ನು ಹೊಂದಿದ್ದಾನೆ, ಕರ್ಮಗಳನ್ನು ಮಾಡ್ತಾ ಇದ್ದಾನೆ. ಈ ಪ್ರಕಾರ ಕರ್ಮ ಜ್ಞಾನ ಕರ್ಮ ಜ್ಞಾನ ಕರ್ಮ ಸಮುಚ್ಚಯ ಅನುಷ್ಠಾನೇನ ಪ್ರಾಪ್ನೋತಿ, ಹೊಂದುತ್ತಾನೆ. ಏನು ಹೊಂದುತ್ತಾನೆ? ಏನನ್ನು ಹೊಂದುತ್ತಾನೆ? ಮೋಕ್ಷ. ಏನು ಅಂತಾನೆ? ಮೋಕ್ಷ ಮೋಕ್ಷ ಶಬ್ದ ತಂದ್ಬಿಟ್ರೆ ಸಿಕ್ಕಾಕೊಂಡ್ಬಿಡ್ತೀನಿ, ಅದನ್ನು ತರೋ ಅವಶ್ಯಕತೆ ಇಲ್ಲ. ಜನ್ಮ ಮರಣಗಳನ್ನು ದಾಟುತ್ತಾನೆ, ಜನ್ಮ ಮರಣಗಳಿಂದ ಬಿಡುಗಡೆಯನ್ನು ಹೊಂದುತ್ತಾನೆ. ಓಕೆ. ಇದಾನೀ ಅಗ್ನಿವಿಜ್ಞಾನ ಚಯನ ಫಲಂ ಉಪಸಂಹರತಿ ಪ್ರಕರಣಂ ಚ. ಈ ಪ್ರಕಾರವಾಗಿ ಈಗ ಇದಾನೀ ಈಗ ಅಗ್ನಿವಿಜ್ಞಾನ ಈ ಅಗ್ನಿ ಕಾರ್ಯ ಇದೆಯಲ್ಲೋ, ನಾಚಿಕೇತಾಗ್ನಿ ಕಾರ್ಯ, ಈ ಮಧ್ಯದ ಕಾರ್ಯ ಮತ್ತು ಇದರ ತಿಳುವಳಿಕೆ, ಇವುಗಳ ಫಲ. ಜ್ಞಾನ ಸಹಿತವಾದ ಅಗ್ನಿ ಕಾರ್ಯದ ಜ್ಞಾನ ಸಹಿತವಾದ ಅಗ್ನಿ ಕಾರ್ಯದ ಫಲ ಏನು ಅನ್ನುವ ವಿಷಯದಲ್ಲಿ ಉಪಸಂಹಾರವನ್ನು ಮಾಡುತ್ತಾರೆ. ತ್ರಿನಾಚಿಕೇತ ತ್ರಯಮೇತದ್ವಿದಿತ್ವಾ ಯಂ ವಿದ್ವಾಗುಂ ಚಿನುತೇ ನಾಚಿಕೇತಂ ಸಮೃತ್ಯುಪಾಶಾತ್ ಸಮೃತ್ಯುಪಾಶಾತ್ ಪುರತಃ ಪ್ರಣೋದ್ಯ ಶೋಕಾತಿಗೋ ಮೋದತೆ ಸ್ವರ್ಗಲೋಕೆ ನಾಚಿಕೇತಸ್ತ್ರಯಮೇತದ್ವಿದಿತ್ವಾ ಯಏವಂ ವಿದ್ವಾಗುಂ ಚಿನುತೆ ನಾಚಿಕೇತಂ ಸಮೃತ್ಯುಪಾಶಾನ್ ಪುರತಃ ಪ್ರಣೋದ್ಯ ಶೋಕಾತಿಗೋ ಮೋದತೆ ಸ್ವರ್ಗಲೋಕೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿಃ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಜಯ ಶ್ರೀ ಸದ್ಗುರುನಾಥ್ ಮಹಾರಾಜ್ ಕೀ ಜಯ.